ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆ ಇದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಜೊತೆಗೆ ಬಯಲಾಟ ಹವ್ಯಾಸ ಈ ಕುರಿತು ಶ್ರೀ ಹನುಮಂತಪ್ಪ ಬಿ ಅವರೊಂದಿಗೆ ಸಂದರ್ಶನ ಇರುತ್ತೆ. ಆನಂತರ 7:20 ಸಿರಿಧಾನ್ಯಗಳು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ನಬಾರ್ಡ್. ಬನ್ನಿ ಕೇಳೋಣ, ಕೃಷಿ ಅನುಭವದ ಜೊತೆಗೆ ಬಯಲಾಟ ಹವ್ಯಾಸ ಈ ಕುರಿತು ಹನುಮಂತಪ್ಪ ಬಿ ಅವರೊಂದಿಗಿನ ಸಂದರ್ಶನವನ್ನ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಮಲಪನಗುಡಿಯ ಹನುಮಂತಪ್ಪ ಬಿ ಅವರಿದ್ದಾರೆ. ಸುಮಾರು 85 ವಯೋವೃದ್ಧರು. ಇವರು ರೈತಾಪಿ ಕೆಲಸ ಕಾರ್ಯದ ಜೊತೆಗೆ ಬಯಲಾಟದಲ್ಲೂ ತುಂಬ ಆಸಕ್ತಿ ಹೊಂದಿರುವ ಹಳೆಯ ತಲೆಮಾರಿನ ಒಬ್ಬ ಅತ್ಯುತ್ತಮ ಕಲಾವಿದ ಹನುಮಂತಪ್ಪಜ್ಜ. ಇವತ್ತು ಅವರ ಕೃಷಿ ಅನುಭವಗಳ ಜೊತೆಗೆ ಅವರ ಬಯಲಾಟದ ಹವ್ಯಾಸದ ಬಗ್ಗೆ ಎಲ್ಲದರ ಬಗ್ಗೆನೂ ಅವರದೇ ಮಾತುಗಳಲ್ಲಿ ಅವರ ಅನುಭವಗಳನ್ನು ಕೇಳೋಣ. ಹನುಮಂತಪ್ಪ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಏನ್ರಿ, ಇವಾಗ ಸುಮಾರು ನಿಮಗೆ 85 ವಯಸ್ಸು, ಎಷ್ಟು ಎಕರೆ ಜಮೀನದ, ಹೆಂಗೆ ನೀವು ಜೀವನ ಮಾಡ್ಕೋತಾ ಬಂದ್ರಿ? ಹಂಗೆ ಮತ್ತೆ ಅದ್ರಾಗ ಜೀವನ ಮಾಡೋದು, ಮತ್ತೆ ದುಡ್ರು ಪಡ್ರ ಆದರೂ ಅವರು ಹಂಗೆ ಮಾಡ್ಕೊಂತ ಹೋಗ್ಕಾರ, ಹಂಗೆ ಮಾಡ್ಕೊಂತ ಬಂದಿವ್ರಿ. ಮತ್ತೆ ಏನು ಮಾಡೋಣ, ಎಷ್ಟು ಎಕರೆ ಜಮೀನದ? ಈಗ 7 ಸರ್, 4 ಇದೆ ನಮ್ಮ ಮಿಷನ್. 4 ಜಮೀನದ. ನೀರಾವರಿ ಅದ? ನೀರಾವರಿ ಬೋರ್ ಹಾಕಿವ್ರಿ, ನೀರು ಚಾಲಾಗೈತೆ. ಸ್ವಲ್ಪ ನೀರು ಕಡಿಗೆ ಗದ್ದೆ ತ್ರಾಸತ್ತು, ಬೋರ್ ಹಾಕಿದ್ದೀವಿ. ಏನೇನು ಬೆಳಿತೀರಿ? ಅದ ಇದು ಮೆಕ್ಕೆಜೋಳ, ಮೊದಲೇನಲ್ಲ ವರ್ಬಿಂಪ ಉಳ್ಳಿ ನವಣಿ ಮೆಕ್ಕೆಜೋಳ ಬಿಡ್ತಿದ್ವಿ. ಈ ವರ್ಷ 1000 ಬಿತ್ತೀವಿ. ಸೋನಾಮಸರಿ ಬಿತ್ತೀರಿ? ಈಗ ನೀವೇ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಿರೋ ಅಥವಾ ನಿಮ್ಮ ನೋಡ್ಕೊಂಡು ಹೋಗ್ತಾರೆ? ನಮ್ಮ ಹುಡುಗರು, ನಮ್ಮ ಮೊಮ್ಮಕ್ಕಳು ಅಳಿದ್ರು ಏನ್ರಿ, ಅವರ ಹೋಗಾರ ಏನ ಸುಮ್ಮನೆ ಓದ್ನ ನಿಂತು ನೋಡಿದ್ದೇನ ಬಂದ್ಯಾನ. ಅಷ್ಟೇ, ಬಗ್ಗೆ ಕೆಲಸ ಮಾಡೋದಾಗದಲ್ರಿ, ಬಗ್ಗೆ ಎದ್ದಾಡೋದೇ ಕಷ್ಟ ನಮಗೆ. ಏನಪ್ಪ ಸುಮ್ಮನೆ ನಿಂತ್ಕೊಂಡು ಬೈದಾಗ ನೋಡಿದ್ದೇನ ಬಂದ್ಯಾನ್ರಿ ಅಷ್ಟೇ. ಈಗ ನಿಮಗೆ 85 ವಯಸ್ಸು, ಆದರೂ ನೀವು ಅವಾಗ ನಿಮ್ಮ ಸಣ್ಣಂದಿರ್ತ ನೀವು ರೈತಾಪಿ ಮಾಡ್ಕೋತ ಬಂದಿರಿ? ಹೌದು, ನಾವು ಕಬ್ಬು ಕಡ್ದೀವಿ ಏನ್ರಿ, ಗದ್ದೆ ಕೊಯ್ದೀವಿ, ಚರಿಕಿ ತಗೊಂಡು ಹಚ್ಚಕಟ್ಟು ಹಾಕೀವಿ, ಗುಡ್ದಾಗ ಹೋಗಿ ಕಟ್ಟಿ ಕರ್ಕೊಂಬಂದೀವಿ, ರಾತ್ರಿ ಕಬ್ಬು ಕಡ್ಕೊಂಬಂದು ನಿಂದಿರಿಸಿ ಬೆಳೆ ತಗೊಂಡು ಹೋಗಿ ಸಕ್ಕರೆ ಜೀನಿ ಕಬ್ಬು ಕಡೀವಿ, ಮತ್ತೆ ಮುಂಜಾನೆ ಸಿಗ್ಗೆದ್ದು ಗಳೆ ಹೊಡೆಯಕ್ಕೆ ಹೋಗಿವಿ, ಮಸ್ತ್ ಕೆಲಸ ಮಾಡಿವಿ ನಾವು. ನಾವು ಅವಾಗಿನ ಕೃಷಿ ಕಾರ್ಯಕ್ಕೂ ಮತ್ತು ಈಗಿನ ಕೃಷಿ ಕಾರ್ಯಕ್ಕೂ ಏನಾದರೂ ವ್ಯತ್ಯಾಸ ಹೇಳ್ತೀರೇನು? ಈಗ ಭಾಳ ಸುಲಭ ರೀ, ತಮಾನ ಬರೀ ಮಿಷಿನಾಗ ಕೆಲಸ ಮಾಡಿಬಿಡ್ತಾರೆ, ಪಟ್ಲ ಹೊಡೆದು ಬಿಡ್ತಾರೆ, ಪುಡಿ ಪುಡಿ ಪುಡಿ ಆಗಿಬಿಡ್ತೈತೆ, ಏನು ದಾವತಿಲ್ಲ. ಅವಾಗ ರೀ ಒಂದಿಷ್ಟು ಮಡಿಕೆ ಮಾಡಿದ್ರು, ಇಷ್ಟು ದಶಣ ಬಿದ್ದರೆ ಎಡಗೈದು ಕಿತ್ತಿ ಇದು ಹೊರತು ಬಂದು ಹೋದು ಕಡಿಮೆ ಹಾಕಿ ಮಳೆಗೆ ತಿರುವಿ, ಭಾಳ ತಗೋ ಆಗಿನ ಕೆಲಸ. ಈಗ ಭಾಳ ಸುಲಭ, ಗಳೆ ಹೊಡೆದು ಮಯಸ್ಟ್ ಅದು ಯಾವ್ದು ರೂಟ್ ಹೊಡಿಸ್ಬಿಟ್ರೆ ಪುಡಿ ಪುಡಿ ಪುಡಿ ನೆಲ ಅಂತೆಲ್ಲರು ಮಡಿಕೆ ಹೊಡೆದ್ಬಿಟ್ರೆ ಪುಡಿ ಪುಡಿ ಪುಡಿ, ಈಗ ಎತ್ತುಗಳು ಸುದ್ದಿನೇ ಇಲ್ಲ ರೀ, ಏನಲ್ಲ ಒಂದು ಮೋದಂದು ಬಿಟ್ಕೊಂಬರ್ತಾರ ನೋಡಿ, ಬರೀ ಮಿಷಿನಾಗ ಭಾಳ ಬೆಸ್ಟ್ ಇದು. ಅಂದರೆ ಈಗ ಮುಂಚಿನ ದಿನಕ್ಕೆ ಹೋಲಿಕೆ ಮಾಡಿದ್ರೆ ಈಗ ಕೃಷಿ ಕಾರ್ಯ ಮಾಡೋದು ಭಾಳ ಸುಲಭ ಅಂತೀರಿ ನೀವು? ಹೌದು ಹೌದು, ಈಗ ಭಾಳ ಸುಲಭ. ಆದರೆ ದನಕರುಗಳಿಲ್ಲದ ಕೃಷಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಅದನ್ನು? ದನಕರ ಏನ್ರಿ, ಈಗ ಅದಕ್ಕೇನಲ್ಲ, ದನಕರ ಅಂದರೆ ಏನು ಸಾಲಿಗೆ ಎಡೆಯರ್ಗಾಕ ಗಿಡ್ಮಟ್ಟ ಕೊಬ್ಬಾದ ಬೋದು ಹೊಡೆಯಕ್ಕೆ ಅಷ್ಟೇ ಬೇಕು ಎತ್ತುಗಳು. ಈಗ ಉಳಿಕೆಲ್ಲ ಮುರಿ ಅದು ಎಂಡಿಗದ್ದಾಗ ಎಲ್ಲ ಅದ ಮಾಡಿಬಿಡ್ತೈತೆ ಕೆಲಸ, ಮಿಷಿನೇ ಮಾಡಿಬಿಡ್ತೈತೆ, ಮನುಷ್ಯರ ಬೇಕಾಗಿಲ್ಲ, ಮಿಷಿನೇ ಎಲ್ಲ ಸಾಫ್ ಮಾಡಿಬಿಡ್ತೈತೆ, ಪ್ಲಾಟ್ ಮಾಡಿ ಎಲ್ಲ ಇದು ಮಾಡಿಬಿಡ್ತೈತೆ. ಈಗ ಏನೋ ಹೊಲ ಬಿತ್ತಿದ್ರೆ ಎಡೆಯರ್ಗಾಕ ಅಂದ್ರೆ ಎತ್ತುಗಳು ಅಷ್ಟೇ, ಹಿಂಗೆ ಗಿಡ್ಮಟ್ಟ ಪೈರಾದಾಗ ಹಿಂಗೆ ಸರಿಯಾಗಿ ನೋಡ್ಕೊ ಎಡೆ ತಂದು ಹೋಗ. ಈಗ ಒಬ್ಬ ರೈತನ ಮನೆಯೊಳಗ ದನಕರುಗಳು ಇದ್ರೆ ಎಷ್ಟು ಉಪಯೋಗ ಆಗ್ತಾವ ಅಂತೀರಿ ನೀವು? ಈಗ ಹಂಗಂದ ಅದು ಮಿಷಿನರಿಗಳು ಬಂದ್ಕ ದನಕರ ಭಾಳ ಇರೋಲ್ಲ, ತೆಗೆದ್ಬಿಟ್ಟಾರ. ಏನಾಗ ಎರಡು ಎತ್ತಿದ್ರೆ ಒಂದು ಎರಡು ಆಕಳ ಆಯ್ತು, ಹಾಲು ಪಾಲು ಕೊಡಕ್ಕೆ ಅಷ್ಟೇ ಬರ್ತಾ. ಈ ಕೆಲವು ಮಂದಿ ಎತ್ತುಗಳು ತೆಗೆದ್ಬಿಟ್ಟಾರೆ, ಬರೀ ಮಿಷಿನಲ್ಲೇ ಕೆಲಸ ಮಾಡಿಸಿ ಬಿಡ್ತಾರೆ. ಮತ್ತು ಗೊಬ್ಬರಕ್ಕೆ ಏನು ಮಾಡ್ತಾರೆ ಅವರು? ಗೊಬ್ಬರ ಏನ ಎಲ್ಲ ಇಟ್ಕೊಂಡು ಕಂಬ್ತಾರೆ, ಇದನ್ನ ಜಾಸ್ತಿ ಉಪಯೋಗಿಸ್ರಿ. ಉಪ್ಪು ಹಿಂಡಿ ಇಂಥದ್ದು ಜಾಸ್ತಿ ಹಾಕ್ಬಿಡ್ತಾರೆ, ಇಂಥದ್ದು ಉಪ್ಪು ಹಿಂಡಿ ಹಾಕ್ತಾರ್ರಿ. ಎಡವಳಿ ಗೊಬ್ಬರ ಮಾಡೋರು ಕಮ್ಮಿ. ಆದ್ರೆ ನೀವು ಏನು ಕೃಷಿ ಕಾರ್ಯ ಮಾಡ್ತಿದ್ರಲ್ಲ ಒಂದು 60-70 ವರ್ಷದ ಹಿಂದೆ, ಅವಾಗ ಗೊಬ್ಬರಕ್ಕೆ ಏನು ಮಾಡ್ತಿದ್ರು? ಏ ಅವಾಗಂದ್ರೆ ಗೊಬ್ಬರ ಹಾಕ್ತಿದ್ವಿ, ಆದರೆ ಸೆಣಬಾಕ್ತಿದ್ವಿ. ಸೆಣಬು ಇಷ್ಟು ಮಟ್ಟ ಸೆಣಬಾದ್ಮೇಲೆ ಅದನ್ನ ಕೆಡಿಸಿ ನೆಲದಾಗ ತುಳಿದು ಗದ್ದಿ ಮಾಡಿ ಸಸಿ ಹಚ್ಚಿದ್ರೆ ಒಂದು ಫಲ ಗದ್ದಿಗೆ, ಆಮೇಲೆ ಇನ್ನೊಂದು ಫಲ ಮಡಿಸಿ ಕಬ್ಬು ತುಳಿದ್ರೆ ಅರ್ಧ ಸಚಿನ ಮೇಲೆ ಕಬ್ಬು ಬೆಳಿತೀವಿ. ಸೆಣಬು ಈಗಾದ್ರೆ ಹಾಕ್ತಾರ್ರಿ, ಸೆಣಬು ಕಮ್ಮಿ ಸ್ವಲ್ಪ. ನೀವು ನೋಡ್ದಂಗೆ ಅವಾಗಿನ ನೆಲಕ್ಕೂ ಮತ್ತು ಈಗಿನ ನಿಮಗೇನು ಜಮೀನದಲ್ಲ ಅದರ ನೆಲ, ಆ ಭೂಮಿ, ಆ ಮಣ್ಣು ಹೆಂಗೆ ಬದಲಾವಣೆ ಆಗ್ಯದ ಮತ್ತು ಹೆಂಗೆ ಅನಿಸ್ತದ ನಿಮ್ಗೆ? ಅವಾಗ ಚಲೋ ಇತ್ತು, ಏನು ಈಗ ಚಲೋ ಅದನ್ನು? ಮೊದ್ಲಂದ್ರೆ ಭೂಮಿ ತಾಯಿ ಆರೋಗ್ಯ ಬರ್ತದೆ, ಒಂದು 6 ತಿಂಗಳು ಭೂಮಿ ಬೀಳ್ಬಿಡ್ತಿದ್ರು. ನೆಲ್ಲು ತಕ್ಕಂದು 3-4 ತಿಂಗಳು ಬೀಳ್ಬಿಟ್ಟು ಆಮೇಲೆ ಭೂಮಿ ತಾಯಿ ಬೇಸ್ ಒಣಗಿ ಪೈರು ಮಾಡಿದರೆ ಒಳ್ಳೆ ರೋಕು. ಈಗ ಹೇಳಿದ್ರಿ ಅದು ಕೆಲಸ ಆಗತ್ತಲ್ಲ, ಹಿಂದಂಗೆ ತಿರ್ಬಿಡೋದು ಮತ್ತೆ ಒಂದು ಇಟ್ಬಿಡೋದು. ಭೂಮಿ ತಾಯಿ ಹುಷಾರಿಲ್ಲ ಈಗ, ಮತ್ತೆ ಇದೇನಲ್ಲ ಅದ ಏರಿಯಾ ಕಾಂಪ್ಲೆಕ್ಸು ಇಂಥದ್ದು ಹಾಕದ ಬೆಳ್ಕೊಂಬಿಡೋದು. ಮತ್ತು ಭಾಳ ಮಂದಿ ಹೇಳ್ತಾರಲ್ಲ ಇದು ಈಗೇನು ಗೊಬ್ಬರ ಕೊಂಡ್ಕೊಂಡು ತಗೊಂಡು ಬಂದು ಭೂಮಿಗೆ ಸುರಿತಾರಲ್ಲ, ಅದರಿಂದ ಭೂಮಿ ಫಲವತ್ತತೆ ಎಲ್ಲ ಹಾಳಾಗಿ ಹೋಗ್ಯದ, ಮುಂದಿನ ದಿನಮಾನದೊಳಗೆ ಯಾವ ಬೆಳೆನೂ ಬರುವುದಿಲ್ಲ ಅಂಥೇಳಿ ಭಾಳಷ್ಟು ಮಂದಿ ತಿಳಿದವ್ರು ಹೇಳ್ತಾರೆ. ಇದು ನಿಮ್ಗೆ ಖರೆ ಅನ್ನಿಸ್ತದನೋ ಹೆಂಗೆ? ಇನ್ನು ಅದನ್ನ ಪರೀಕ್ಷೆ ಮಾಡಿಲ್ರಿ. ಆದರೆ ಭೂಮಿ ತಾಯಿ ತಗ ಈಗ ಪೆಂಡ ಎಲ್ಲ ಭೂಮಿಯಮ್ಮ 4-5 ತಿಂಗಳನ್ನ ಬೀಳ್ಬಿಡ್ಬೇಕು ಭೂಮಿ, ಬೇಸ್ ಬಿಸಿಲು ತಿಂದ್ರೆ ಬೇಸು, ಆಮೇಲೆ ಫಲ ಬಿತ್ತು ನೋಡು ಒಳ್ಳೆ ರೋಕು. ಈಗೇನಲ್ಲ ಮುಂದೆ ಫಲ ಆಗತ್ತಾರ ಮತ್ತೆ ಹಿಂದೆ ಮಲ್ಕೊಡೋದು ಮತ್ತೆ ಹಿಂದಿಟ್ಬಿಡು. ಭೂಮಿ ತಾಯಿಗೆ ವಿಶ್ರಾಂತಿ ಇಲ್ಲ, ಅದ್ರಾಗೆ ಮತ್ತೆ ರೋಗ ರುಕ್ರಿ ಬರೋದಕ್ಕೆ ಎಣ್ಣೆ ಪಣ್ಣಿ ಹೊಡೆಯೋದು ಎಲ್ಲ ಇದು ಮಾಡೋದು ಹಿಂಗೆ ಮಾಡಿ. ಆದರೆ ಸ್ವಲ್ಪ ಹೇಳ್ಬಾರ್ದು, ಆಗಿನದು ಸುಖನ ಬೇಸು, ಈಗಿನ ವಾರ್ತಕ್ಕೆ ಹೇಳ್ಬಾರ್ದು. ಅಲ್ಲ ಈಗ ಏನು ಮಾಡ್ಬೇಕಂತೀರಿ? ಭೂಮಿ ತಾಯಿಗೆ ಮತ್ತೆ ಜೀವ ಕೊಡ್ಬೇಕು ನಾವು, ಮತ್ತೆ ನಮ್ಮ ನೆಲಕ್ಕೆ ಶಕ್ತಿ ತುಂಬಬೇಕು, ಮತ್ತೆ ಮಣ್ಣು ಫಲವತ್ತ ಆಗ್ಬೇಕು. ಈಗ ನಮ್ಗೆ ಏನು ಮಾಡ್ಬೇಕಂತೀರಿ? ಮತ್ತೆ ಆಳ ಪದ್ಧತಿ ಹಿಡ್ಕಂದ್ರೆ ಅದು ಕಾಲ ಸೂಟ್ ಆಗತ್ತೆ. ಗೊಬ್ಬರ ಹಾಕಿ ಭೂಮಿ ತಾಯಿನ ಒಂದು 3-4 ತಿಂಗಳು. ಗೊಬ್ಬರ ಅಂದ್ರೆ ಯಾವ ಥರದ ಗೊಬ್ಬರ? ಇದು ಸಗಣಿ ಗೊಬ್ಬರ ದಂದ್ ಅದನ್ನ ಹಾಕ್ಬೇಕು. ಅದನ್ನ ಹಾಕಿ ಒಂದು 3-4 ತಿಂಗಳು ಭೂಮಿನ ಆಗ ಬೀಳ್ಬಿಡ್ಬೇಕು. ಬೀಳ್ಬಿಟ್ರೆ ಅದು ಭೂಮಿ ಬಿಸ್ತಿಂತು ಬೆಸ್ ಇದಾಗಿರ್ತಲ್ಲ ಆ ಫಲ ಅವಾಗ ಬಿತ್ತು ಬೆಸ್ ಒತ್ತಿಸ್ಬೇಕೈತಿ. ಈಗ ಹಿಂದಿಂದಲ್ಲಿ ಹಿಂದಲ್ಲಿ ಮಾಡಿದ್ರೆ ಫಲ ಹೇಳ್ಬಾರ್ದ, ಮತ್ತೆ ಜಿ ಅಂದ್ಕಂತ ಮತ್ತೆ ಇವ್ರೇನಲ್ಲ ಯೂರಿಯಾ ಕಾಂಪ್ಲೆಕ್ಸ್ ಹಾಕೋದು ಹಂಗೆ ಮಾಡೋದು. ಆದರೆ ಏನು ಮಾಡ್ತಾರೆ ಈಗಿನ ಮಂದಿ, ಇಳುವರಿ ಜಾಸ್ತಿ ಬರಬೇಕು ಬರಬೇಕು ಅಂಥೇಳಿ ಎಲ್ಲ ಈ ಕೆಮಿಕಲ್ಸ್ ಉಪಯೋಗಿಸ್ತಾರೆ, ಫರ್ಟಿಲೈಸರ್ಸ್ ಉಪಯೋಗಿಸ್ತಾರೆ, ಇವೆಲ್ಲ ಉಪಯೋಗಿಸಿ ಉಪಯೋಗಿಸಿ ಈಗ ಭೂಮಿಯ ಗುಣಮಟ್ಟ ಕುಸಿದೋಗೈತೆ ನೀವು ಹೇಳ್ದಂಗೆ ಈಗ. ಆಮೇಲೆ ಇದಕ್ಕೆ ಸಗಣಿ ಗೊಬ್ಬರ ಜಾಸ್ತಿ ಉಪಯೋಗಿಸ್ಬೇಕು ಮತ್ತು ಭೂಮಿ ತಾಯಿಗೆ ಶಕ್ತಿ ತುಂಬಬೇಕು ಅಂತ ಹೇಳ್ತೀರಿ. ಆದರೆ ದನಕರ ಕಟ್ಟೋರೇ ಇಲ್ಲಲ್ಲ, ಈಗ ಹೆಂಗೆ ಸಗಣಿ ಗೊಬ್ಬರ ಬರ್ತದೆ? ಮತ್ತೆ ಅದು ಕಮ್ಮಿ ರೀ, ಎಲ್ಲ ನಾವು ಗೌಶಾಲ್ಯಾಗ ತಂದಿರ್ತಲ್ಲ ಅಲ್ಲಿ ಕೊಂಡ್ಕೊಂಬಂದು ಕೆಲವು ಮಂದಿ ಹಾಕ್ತಾರೆ ಮನೆಗೇನನ್ನು ಕಟ್ಟಿದ್ದರು. ನಮಗೇನು ಒಂದು 4 ಜನ ಅದಾವ, ಒಂದು 2 ಆಕಳ, ಒಂದು 2 ಎತ್ತು, ಒಂದು 2 ಕರ ಅದಾವ. ಮತ್ತು ನಮ್ಮ ಆದಷ್ಟು ಹಂಗೆ ಆಗಿರ್ತೈತೆ, ಮತ್ತು ನಾವು ಅದನ್ನ ತಳಗಿಟ್ಟು ಹಚ್ಚಬೋದು. ಮತ್ತು ಎಲ್ಲ ಸಾಧ ಬಂತಂದ್ರೆ ಹೋಗಿದ್ದು ಗೋಶಾಲ್ಯಾಗ ಅಲ್ಲಿ ಇಲ್ಲಿ ತರೋದು ಹಾಕೋದು. ಮತ್ತು ಅವ್ಕು ಗೊಬ್ಬರ ಸ್ವಲ್ಪ ಕಮ್ಮಿ ಆಯ್ತಂದ್ರೆ 4 ಚೀಲ ಉಪ್ಪು ಹಿಂಡಿ ಜಾಸ್ತಿ ಹಾಕೋದು. ಸೆಣಬು ಹಾಕಿ ಬೆಳೆಸಿ ಕೆಡಿಸಿ ತುಳಿದ್ರೆ ಗೊಬ್ಬರ ಸುದ ಹಾಕೋದ್ಬೇಕಾದ್ರೆ ಅಷ್ಟು ಸತ್ತು ಬರ್ತೈತೆ. ಈಗ ನಿಮ್ಮ 4 ಎಕರೆ ಜಮೀನಿಗೂ ನೀವು ಈಗಲೂ ಸಗಣಿ ಗೊಬ್ಬರನ ಉಪಯೋಗ ಮಾಡ್ತಿರೋ? ಹೌದೌದು, ಸಗಣಿ ಗೊಬ್ಬರ ಇಲ್ಲ ನೀರು ಸೆಣಬು ಹಾಕಿ ಮತ್ತೆ ಅದನ್ನ ಕೆಡಿಸಿ ತುಳಿಯೋದು. ಈಗಲೂ ಮಾಡ್ತೀರಿ ಸೆಣಬು ಹಾಕಿ ಅದನ್ನು ತುಳಿಸಿ ಇದು ಮಾಡ್ತೀರಿ? ಸೆಣಬು ಮಾಡ್ತದೆ ನಮ್ಮ, ಮತ್ತು ಸಗಣಿ ಗೊಬ್ಬರ ಇರ್ತೈತೆ ಅದನ್ನು ಆದಷ್ಟು ಹಾಕ್ತೀವಿ. ಮತ್ತೆ ಎಲ್ಲ ಸೆಣಬು ಹಾಕ್ತೀವಿ. ಮತ್ತೆ ಈಗಿನ ನಿಮ್ಮ ಹುಡುಗರು ನಿಮ್ಮ ಮಾತನ್ನು ಕೇಳ್ತಾರನ್ನ, ಈ ನಿಮ್ಮ ಏನು ಹಳೆ ಪದ್ಧತಿ ಪ್ರಕಾರ ಏನು ಕೃಷಿ ಮಾಡಬೇಕು ಅದರಿಂದ ನಮ್ಮ ಭೂಮಿ ಉಳಿಸ್ಬೇಕು ಅಂತಿರಲ್ಲ, ಈಗಿನ ದಿನಮಾನದ ಹುಡುಗರು ನಿಮ್ಮ ಮನೆಯೊಳಗನ ಅದಾರ, ಅವರು ಈಗಿನ ಪದ್ಧತಿ ಪ್ರಕಾರ ಕೃಷಿ ಮಾಡ್ತಾರೆ? ನಮ್ಮ ಹುಡುಗ ಏನು ಮಾಡುತ್ತೆ, ಒಂದು ಅದೇನು ಕುಸ್ಕಿ ಇದನ್ನು ಮಾಡ್ಬೇಕಂತ ಒಂದು ಇಬ್ಬಳು ಗದ್ದೆ ಬಿಡಿಸಿ ಅಂತ. ನಾವು ಸೋನಾ ಮುಸರಿ ಏನಲ್ಲಿ ಬಿತ್ತೀವಿ, 1.5 ಎಕರೆಗೆ ಬಿತ್ತಿದ್ವಿ, ಆದರೆ 1 ಎಕರೆ ನಮಗೆ ಬಿಟ್ಟು ಒಂದು ಇಬ್ಬಳ ನೀವು ಇದಕ್ಕೆ ಹೋಗ್ಬಾರ್ರಿ, ಏನೋ ಕಳೆ ತೆಗೆಸಿ ನೀರನ್ನ ಮಾಡ್ರಿ. ನಾನೇನಾದ್ರೆ ಕೋಳಿಗಳು ಮತ್ತೆ ಏನನ್ನ ತಂದು ಕೊಳೆ ಹಾಕಿ ಮತ್ತೆ ಎರಡನೋ ಕೊಳೆ ಹಾಕಿ ಅಂತ ಅಂದು ಈ ಟ್ಯಾಂಕಿ ಕಟ್ಟಿಕೊಂಡು ಎಣ್ಣೆ ಪಣ್ಣಿ ಹೊಡೆದು ಬಂದೈತೆ. ಅಂದ್ರೆ ಸಾವಯವ ಮಾಡ್ಬೇಕಂತೇಳಿ ನಿಮ್ಮ ಹುಡುಗ ಮಾಡ್ಲಿಕ್ಕೆ ಎಷ್ಟನ್ನಾಗಲ ನಾನು ಮಾಡಿ ನೋಡ್ತೀನಿ ಅಂತಂದು ಅದನ್ನ ಬಿಟ್ಟಿವಿ ನಮ್ಮ ಹುಡುಗ. ಉಳ್ಕೆದ್ ನಾವು ಉಪ್ಪು ಪಪ್ಪು ಉಚ್ಚಂತ ನಾವು ಉಳ್ಕೊಂಡು ನಾವು ಮಾಡಿ. ಈಗ ಸಾವಯವ ಏನು ಮಾಡ್ಲಿಕ್ಕತ್ತಾನಲ್ಲ ನಿಮ್ಮ ಹುಡುಗ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದ? ಹೆಂಗೆ ಖುಷಿ ಅದನೋ, ಹೆಂಗೆ ಏನೋ ಹೊಸ ಮಾಡ್ಲಿಕ್ಕತ್ತಾನೋ? ಹೊಸದೇನು ಅಲ್ಲ ಅದು, ನಮ್ಮ ಹಳೆ ಪದ್ಧತಿ ಒಳಗನ ಇತ್ತದ. ಈಗ ಅದನ್ನು ಎಲ್ಲರೂ ಅದನ್ನು ಅಳವಡಿಸ್ಬೇಕು, ಅದ್ರ ಪ್ರಕಾರನೇ ಮಾಡಬೇಕು ಅಂತೇಳಿ ಎಲ್ಲರೂ ಪ್ರಯತ್ನ ಮಾಡ್ಲಿಕ್ಕತ್ತಾರ. ಅದೊಂದು ಚಲೋ ಅನ್ನಿಸ್ತದ. ನಿಮ್ಗೆ ಏನು ಅನ್ನಿಸ್ತದ? ನಾವು ಏನಪ್ಪ ನೀನು ಮಾಡಿ ನೀನು ಸ್ವಂತ ಎಷ್ಟು ಬೆಳೆ ತೋರಿಸ್ತು ಹಂಗಾರ ನಮಗೆ ಮನಸ್ಸಿಗೆ ಬರ್ತೈತೆ. ನೀನು ಬೆಳೆ ತೋರಿಸಿದಾಗ ಅವಾಗ ನೀನು ಇದನ್ನ ಮಾಡುವಂತೆ ಅಂತ ಆತನ ಕಡೆಗೆ ಬಿಟ್ಟಿವಿ. ಇಬ್ಬರು ಜನಗ ಟ್ಯಾಂಕ್ ತಂದು ಗಾಡಿ ತಂದು ಅದು ಊಟಕ್ಕೆ ಕೊಳೆ ಹಾಕಿದ್ ನೋಡ್ರಿ, ಬಸ್ಕೊಂಡು ತಾಂಡ್ ಹೋಗಿ ಹೊಡೆದು ಬಂದ. ಅದು ಬೇಗನಾಗ ಸಾಯಂಕಾಲದ ಹೊಟ್ಟಿನಾಗ ಹೊಡಿಬೇಕು, ನಸಿಗೆ ಹೊಡಿಬೇಕು ಅಂತಾನ. ಈಗ ಸಾವಯವ ಕೃಷಿ ಅಂತಂದ್ರೆ ಹನುಮಂತಜ್ಜ ಅದರೊಳಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಉಪಯೋಗಿಸೋದಿಲ್ಲ, ಯಾವುದೇ ಕೆಮಿಕಲ್ ಅಥವಾ ಔಷಧಿ ಅದಕ್ಕೆ ಉಪಯೋಗಿಸೋದಿಲ್ಲ. ನಮ್ಮದು ಏನು ನೈಸರ್ಗಿಕವಾಗಿ ಏನೇನು ನಮಗೆ ಸಿಗ್ತದೆ ಅದನ್ನೇ ಉಪಯೋಗಿಸಿ ಬೆಳೆದನ್ನ ಸಾವಯವ ಕೃಷಿ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಹಿಂದಿನ ಕಾಲದೊಳಗೆ ಇದನ್ನೇ ಮಾಡಿರಿ, ಇದೇನು ಹೊಸದಲ್ಲ. ಹಿಂದಿನ ಕಾಲದೊಳಗೆ ನೀವು ಯಾವ ಅಂಗಡಿ ಹೋಗಿ ಗೊಬ್ಬರ ತೊಗೊಂಡು ಬರ್ತಿದ್ರಿ, ಯಾವ ಅಂಗಡಿ ಹೋಗಿ ಎಣ್ಣೆ ತೊಗೊಂಡು ಬರ್ತೀವಿ, ಏನಿಲ್ಲ. ಎಲ್ಲಿ ನಮಗೆ ಸುತ್ತಮುತ್ತ ಸಿಕ್ತಿತ್ತು ಅದನ್ನೇ ಉಪಯೋಗಿಸ್ಕೊಂಡು ನೀವು ಕೃಷಿ ಕಾರ್ಯ ಮಾಡ್ಕೊಂಡು ಬಂದ್ರಿ. ಅದನ್ನೀಗ ನಿಮ್ಮ ಹುಡುಗ ಮಾಡ್ಲಿಕ್ಕತ್ತಾನ, ಅದ್ರ ಬಗ್ಗೆ ನಿಮ್ಗೆ ಖುಷಿ ಅದ. ಆದ್ರೆ ಅವ ಏನ್ ಬೆಳೀತಾನ ಅದನ್ನ ನೋಡ್ಬೇಕಾಗ್ಯದ. ಇವಾಗ ಹನುಮಂತಜ್ಜ ನೀವು ನೋಡ್ದಂಗೆ ಸುಮಾರು 85 ವರ್ಷ ವಯಸ್ಸು ನಿಮ್ಗೆ. 85 ವರ್ಷದ ಹಿಂದೆ ನಿಮ್ಮ ತಂದೆಯವರು ನಿಮ್ಮ ಅಜ್ಜಂದಿರು ಎಲ್ಲರೂ ಅವ್ರ ಆರೋಗ್ಯ ಹೆಂಗಿತ್ತು, ಈಗಿನವ್ರ ಆರೋಗ್ಯ ಹೆಂಗದ? ಯಾಕಂತಂದ್ರೆ ಏನು ತಿಂದ್ರು ಅದ್ರೊಳಗೆ ಕೆಮಿಕಲ್ ಇರ್ತದ. ಈಗ ಅವಾಗ ನಿಮ್ಗೆ ಶುದ್ಧ ಆಹಾರ ಸಿಗ್ತಿತ್ತು. ಔಷಧ ಹೊಡೆದು ಹೊಡೆದು ಹೊಡೆದು ಏನು ಪೆಂಡ ಇಲ್ಲರಿ, ಟೆಂಪರ್ ಕಮ್ಮಿ ಇದು. ಅವಾಗಿಂದಲ್ಲಿ 6 ತಿಂಗಳ ಕಾಲ ಬೇಸ್ ಮುಷ್ಟಿ ಭಾಳ ಆರೋಗ್ಯ ಅದು. ಈಗಿಂದು ಏನೋ ಹೇಳ್ಬಿಡ ಆರೋಗ್ಯ ಯಾಕೆ ಏನಲ್ಲ, ಇದು ಸುಮ್ಮನೆ ಡಂಬ ಸರ್ಕೆ ಇದಲ್ಲ. ಆಗಿನಷ್ಟು ಮುಷ್ಟಿ ಅದು ಜ್ವಾಳ 6 ತಿಂಗಳ ಆಯುಷ್ಯ, ಈಗ ಇಲ್ಲಿ 3 ತಿಂಗಳಿಗೆ ಬಂದ್ಬಿಡ್ತಾವೆ. ಅವು ಆಯುಷ್ಯ ಜಾಸ್ತಿ ಇರ್ತದ್ರೆ ಆ ಫಲಕ ಅದಕ್ಕೆ ಶಕ್ತಿ ಜಾಸ್ತಿ ಇರ್ತೈತೆ, ಅದು ನೋಡ್ರೆ ಮನುಷ್ಯನಿಗೆ ತಾಕತ್ತು ಜಾಸ್ತಿ ಬರ್ತೈತೆ. ಇವಾಗ ಭಾಳ ಹಿಂದಕ್ಕೆ ನಾವು ಏನು ಈ ತೃಣಧಾನ್ಯಗಳು ಅಂತ ಏನು ಕರಿತಿದ್ದೇವೆ, ಈಗ ಸಿರಿಧಾನ್ಯ ಅಂತಾರೆ ಅವಕ್ಕೆ. ಮುಂಚೆ ಆ ಹುಲ್ಲಿನ ಬೆಳೆಗಳವು ಹೆಚ್ಚಾಗಿ ಈ ರಾಗಿ ಸಜ್ಜೆ ಇವೆಲ್ಲ ಮುಂಚೆ ಭಾಳ ಜನ ಬೆಳೀತಿದ್ರು ಅದನ್ನು. ಅದನ್ನು ಬಡವರ ಆಹಾರ ಅಂತಿದ್ರು, ಅದರೊಳಗೆ ಭಾಳ ಆರೋಗ್ಯ ಮತ್ತು ಶಕ್ತಿ ಇರ್ತಿತ್ತಂತೆ. ಈಗ ಅದನ್ನು ಮತ್ತೆ ಹೊಸದಾಗಿ ಎಲ್ಲರೂ ಅದನ್ನು ಬೆಳೀಲಿಕ್ಕೆ ಶುರು ಮಾಡ್ಯಾರ. ಯಾಕಂತಂದ್ರೆ ಎಲ್ಲರಿಗೂ ಈಗ ಆರೋಗ್ಯ ಕೆಡ್ಲಿಕ್ಕೆ ಶುರು ಆಗಿ ನಾವು ಆರೋಗ್ಯ ಉಳಿಸ್ಕೋಬೇಕು ಅನ್ನೋ ಒಂದೇ ಕಾರಣದಿಂದ ಈ ತೃಣಧಾನ್ಯಗಳಿಗೆ ಬೇಡಿಕೆ ಹೆಚ್ಚಾಗ್ಲಿಕ್ಕತ್ತದ. ಅದನ್ನೇ ಸಿರಿಧಾನ್ಯ ಅಂತ ಕರೀತಾರೆ. ಇದ್ರ ಬಗ್ಗೆ ನಿಮ್ಮ ಅನುಭವ ಏನು ಅಂತೀರಿ ಹನುಮಂತಜ್ಜ? ನಾ ನವಣಿ ಬೆಳೀತೀವಿ. ನವಣಿ ತಪ್ಪದಲ್ಲ. ನವಣಿ ಯಾಕೆ ಬೆಳೀತೀರಿ? ಊಟ ಮಾಡಕ. ಯಾಕೆ ನವಣಿನ ಊಟ ಮಾಡ್ಬೇಕಂತೀರಿ ನೀವು? ಏ ನವಣಕ್ಕಿ ಊಟ ಮಾಡಿದ್ರೆ ಮನುಷ್ಯನಿಗೆ ಶಕ್ತಿ ಜಾಸ್ತಿ ಅಂತ. ಬರೀ ನಲ್ಲಕ್ಕಿ ಉಂಡ್ರೆ ಬುರ್ಬುಷಿ. ನವಣಕ್ಕಿ ನಾವು ಇಲ್ದ ಊಟ ಮಾಡಂಗಿಲ್ಲ. ಅಂದ್ರೆ ನವಣಿ ಇರಬೇಕು ನಿಮಗೆ. ನಮ್ಮ ಹೊಲದಾಗಲೆ ಮಗನಾಗಾದ್ರು ವರ್ಷ ತಪ್ಪಂಗಿಲ್ಲ ನಾವು ನವಣಿ. ಈಗ 85 ವರ್ಷ ವಯಸ್ಸು ನಿಮ್ಗೆ, ಬಹಳ ಗಟ್ಟಿ ಅದಿರಿ ನೀವು. ಇದಕ್ಕೆ ಕಾರಣ ನವಣಕ್ಕಿ ಅಂತೀರೇನ? ನವಣಕ್ಕಿ ಬಂದ್ರೆ ಊಟ ಇಲ್ಲ ನಮ್ಗೆ. ಏನ್ ಗಟ್ಟಿರಿ ಈ ಮೂರು ಬಳ್ಳು ಮೊನ್ನೆ ಅಲ್ಲಿ ನಮ್ಮೂರಾಗ ಗಾಳಿ ಮುಂತ ಬಯಲಾಟ ಆಡಿದ್ರು ಬಿಡುಗಡೆ ಎಲ್ಲ, ಮತ್ತೆ ಹೋಗಿ ತಾಳ ತಗ್ಗಿ ಬಡ್ದು ಬಿಟ್ಟೆ ಇದೆಲ್ಲ ಕಿತ್ಕೊಂಡು ಹೋಗಿ ಕೊಯ್ ಉರುಪು. ಈಗ ಅವ್ ಬೆರಳೆಲ್ಲ ನಿಮ್ಗೆ ಅಷ್ಟು ತೊಂದರೆ ಕೊಡ್ತಿದ್ರು, ಬಯಲಾಟದ ಹುಚ್ಚು ಹೋಗಿಲ್ಲ. ಬಿಡಲಿ ಈಗ ಹೆಂಗನ ಕೈಗೆ ಹೋಗೋದಕ್ಕ ಬಿಡೋದಿಲ್ಲ. ನಾವು ಬಿಡೋದಿಲ್ಲ. ಈ ಬಯಲಾಟದ ಹವ್ಯಾಸ ಯಾವಾಗಿನಿಂದ ಶುರು ಆಗ್ತಿದೆ? ನಾವು ನೋಡ್ರಿ 54 ನಿಮಿಷವಾಗ ನಾನು 22 ವರ್ಷ ವಯಸ್ಸು ಅವಾಗ. ಅವಾಗ ಮಹಾಭಾರತ ಅಲ್ಲ ಅದ್ರ ಕೌರವನ್ ಪಾಠ ಮಾಡಿದ್ದೆ. ಆವಾಗ ಕೌರವನ್ ಪಾಠ ಮಾಡಿದ ಆಗಿಲ್ಲದ ನನಗೆ ಕೌರವಪ್ಪ ಅಂತ ಹೆಸರು ಬಿತ್ತು. ಅದಾದ್ಮೇಲೆ ದುಶಾಸನ ಜನಲ್ಲ ಆ ಪಾಠ ಮಾಡಿದ್ದೆ. ಆಮೇಲೆ ಅವೆರಡು ಆಡಿದ್ಮೇಲೆ 67 ನಿಮಿಷವಾಗ ರಾವಣಾಸುರನ್ ಪಾಠ ಮಾಡಿದ್ದೆ. ರಾವಣಾಸುರನ್ ಪಾಠ ಮಾಡಿ 75 ನಿಮಿಷದ ಮನೆ ಕಪ್ಪು ತಗೊಂಡು ಬಾರಿಸಿ ಬಾರಿಸಿ ಬಾರಿಸಿ ದತ್ತ ಈತ ಕದ್ದಿಗಿತ್ತು ಒಂದ ಕತ್ತ ಈತ ಈತ ಜತ್ತ. ಆಮೇಲೆ ತಾಳ ಹಾಕೋದು ಕಲಿತು ಇಮ್ಮೇಳ ಮುಮ್ಮೇಳ ಎಲ್ಲ ಕಲ್ತು ಬಿಟ್ಟೆ. ನಿಮ್ಗೆ ಯಾರಾದರೂ ಗುರುಗಳು ಕಲಿಸಿದ್ರು ಅಥವಾ ನೀವನ್ನ ನೋಡಿ ತಿಳ್ಕೊಂಡು ಕಲ್ತಿರೋ? ನಾವೇ ಅದನ್ನ ಆಟ ನೋಡಿ ಅವ್ರನ್ನ ಮಾಡೋ ನೋಡಿ ಕಲ್ತು ಕೊಪ್ಪು ತಗೊಂಡು ಬಾರಿಸಿ ನಾವೇ ಸರ್ವಿಸ್ ಆಗಿ ನಮ್ಮೂರಾಗ ಬಯಲಾಟ ಆಡ್ತಿರ್ತಾರಲ್ಲ ಅವ್ರ ಕೂಡ ಜೊತೆಗೆ ಹೋಗಿ ಎಲ್ಲ ಕಲ್ತ್ಕೊಂಡು ಕೋಚ್ ಹಾಕೋದು ಎಲ್ಲ ಇದು ಮಾಡಿ ಕಟ್ಕೊಂಡು ಎಲ್ಲ ಇದು ಮಾಡಿದ್ರು. ಬರೇ ನೋಡಿ ಕೇಳಿನ ಕಲ್ತೀರಿ ಅಂತಂದ್ರೆ ಬಯಲಾಟ ಭಾಳ ನೋಡ್ತಿದ್ರು ಕಾಣ್ತದೆ ನೀವು? ಎಲ್ಲಿ ಬಯಲಾಟ ನೋಡಿದ್ರು ಹೋಗ್ತಿದ್ರು ಕಾಣ್ತದೆ? ಅಯ್ಯ ನಾವು ಎಲ್ಲಿ ಬಯಲಾಟ ಆಡ್ತಾರಂದ್ರೆ ಅಲ್ಲಿಗೆ ಸೈಕಲಕ್ಕಿಂತ ಸೈಕಲಕ್ಕಿಂತ ಬೆಳೆತಕ್ಕನ ಹೋಗಿ ನೋಡಿ ಬಂದೀವಿ. ಮತ್ತೆ 75 ನಿಮಿಷದ ತಾಳ ಹಾಕಿ ಇಮ್ಮೇಳ ಮುಮ್ಮೇಳ ಆಡೋದು ಕಲ್ತ್ಕೊಂಡ್ಬಿಟ್ವಿ. ಕಲ್ತ್ಕೊಂಡ್ಬಿಟ್ಟು ಇಮ್ಮೇಳ ಮುಮ್ಮೇಳ. ಯಾವುದಾದ್ರೂ ಒಂದು ಬಯಲಾಟದ ಹಾಡು ಹೇಳ್ತೀರನ? ದಶರಥ ಮಹಾರಾಜ ಅಯೋಧ್ಯೆ ಪಟ್ಟ ಈಗ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗ್ಬೇಕಾದ್ರೆ ಕಾರಣ ಏನ್ರಿ ಎದುರಿಚಿ ಆಗ್ಬೋದೇನೋ ಅದನ್ನ ಸ್ವಂದ ಹೇಳ್ತೀನಿ ಕೇಳ. ತ್ರೈತ್ರ ಯುಗದಲ್ಲಿ ದಶರಥ ಮಹಾರಾಜನು ಅಯೋಧ್ಯೆ ಪಟ್ಟಣವನ್ನು ಆಳಬೇಕಾದರೆ ಆತನಿಗೆ 3 ಧರ್ಮ ಪತ್ನಿಯರಿದ್ದರು. ಹಿರಿಯ ಹೆಂಡತಿ ಕೌಶಲ್ಯ ಆಕೆಯ ಉದರದಲ್ಲಿ ಶ್ರೀರಾಮಚಂದ್ರನು ಜನಿಸಿದ್ದನು. 2 ಹೆಂಡತಿ ಸುಮಿತ್ರ ಆಕೆಯ ಉದರದಲ್ಲಿ ಲಕ್ಷ್ಮಣನು ಜನಿಸಿದ್ದನು. 3 ಹೆಂಡತಿ ಕೈಕಾದೇವಿ ಆಕೆಯ ಉದರದಲ್ಲಿ ಭರತ ಶತ್ರುಘ್ನರು ಜನಿಸಿದರು. ಆಗ ಇನ್ನು ರಾಮ ಲಕ್ಷ್ಮಣರು ಚಿಕ್ಕವರು. ದಶರಥ ಮಹಾರಾಜನಿಗೆ ದೇವಾಸುರರೊಡನೆ ಯುದ್ಧ ಮಾಡುವ ಪ್ರಸಂಗವು ಬಂದಿತು. ಆಗ ತನ್ನ ಚಿಕ್ಕ ಪತ್ನಿಯಾದ ಕೈಕಾದೇವಿಯನ್ನು ರಥದಲ್ಲಿ ಕೂಡಿಸಿಕೊಂಡು ದಶರಥ ಮಹಾರಾಜನು ದೇವಾಸುರರೊಡನೆ ಯುದ್ಧ ಮಾಡಲು ಹೊರಟನು. ದಶರಥ ಮಹಾರಾಜನು ವೇಗದಿಂದ ರಥವನ್ನು ನಡೆಸುವ ಸಮಯದಲ್ಲಿ ರಥದ ಕಡಾಣಿಯು ಎಗರಿ ಬಿದ್ದಿತು. ಆಗ ಆ ಕೈಕಾದೇವಿಯು ಅದನ್ನು ನೋಡಿ, ಅಯ್ಯೋ ಶಿವಶಿವ, ಇದೇನು ಅದ್ಭುತವೂ, ಪ್ರಾಣಪತಿಯು ಯೋಗದಿಂದ ರಥವನ್ನು ನಡೆಸುವನು, ನಾನು ಸುಮ್ಮನಿದ್ದರೆ ಈ ಗಾಲಿಯು ತಳಗಬಿದ್ದು ನಾವಿಬ್ಬರು ಅನಾರ್ಥಕ್ಕೆ ಗುರಿಯಾಗುತ್ತೇವೆಂದು ತನ್ನ ಎಡಗೈ ಕಿರಿಬಿರಳನ್ನು ಆ ಅಚ್ಚಿನ ತೂತಿಗಿಟ್ಟು ಬಿಳುವ ಗಾಲಿಯನ್ನು ನಿಲ್ಲಿಸಿದ್ದಳು. ದಶರಥ ಮಹಾರಾಜನು ದೇವಾಸುರರೊಡನೆ ಯುದ್ಧ ಮಾಡಿ ಹಿಂತಿರುಗಿ ನೋಡಿ, ಅಯ್ಯೋ ರಮಣಿ, ಇದೇನು ಅದ್ಭುತವೆಂದು ಕೇಳಿದನು. ಆಗ ಆ ಕೈಕಾದೇವಿಯು, ಪ್ರಾಣಪತಿ, ನೀನು ವೇಗದಿಂದ ರಥವನ್ನು ನಡೆಸುತ್ತಿದ್ದೆ, ಆಗ ಕಡಾಣಿಯು ಪುಡಿದು ತಳಗಬಿದ್ದಿತು, ನಾನು ಸುಮ್ಮನಿದ್ದರೆ ಗಾಲಿಯು ತಳಗಬಿದ್ದು ನಾವಿಬ್ಬರು ಅನಾರ್ಥಕ್ಕೆ ಗುರಿಯಾಗುತ್ತೇವೆಂದು ನನ್ನ ಎಡಗೈ ಕಿರಿಬೆರಳನ್ನು ಅಚ್ಚಿನ ತೂತಿಗಿಟ್ಟು ಬಿಳುವ ಗಾಲಿಯನ್ನು ನಿಲ್ಲಿಸಿದ್ದನು ಪ್ರಾಣಪತಿ, ನಾನು ಕೈಯಿಡದಿದ್ದರೆ ಏನಾಗುತ್ತಿತ್ತೇನೋ ನಮ್ಮ ಗತಿ ಎಂದಳು ದಶರಥ ಮಹಾರಾಜನ ಚಿಕ್ಕ ಪತ್ನಿ. ಆಗ ದಶರಥ ಮಹಾರಾಜನು, ಭಲಾ ಭಲಾ, ನಿನ್ನನ್ನು ಧರ್ಮಪತ್ನಿಯನ್ನಾಗಿ ಪಡೆದಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು, ನಿನಗೇನು ವರ ಕೇಳು, ಕೊಡುತ್ತೇನೆ ಎಂದ. ಆಗ ಕೈಕಾದೇವಿಯು, ಪ್ರಾಣಪತಿ, ಈಗ ಬೇಡ, ಮುಂದೆ ಸಮಯ ಬಂದಾಗ ನನಗೆ 2 ವರಗಳು ಬೇಕು, ಕೇಳುತ್ತೇನೆ, ಆಗ ಕೊಡುವಂತೆ ಎಂದಳು. ಆಗಲಿ ಬಿಡು ಕಾಂತೆ, ನಾನು ಕೊಟ್ಟ ಮಾತು ತಪ್ಪುವುದಲ್ಲ ಎಂದು ಆಗ ರಾಜ್ಯಭಾರ ಮಾಡುತ್ತಿದ್ದನು ಅಯೋಧ್ಯೆ ಪಟ್ಟಣದಲ್ಲಿ. ಕೆಲವು ಕಾಲ ಕಳೆದರು. ಆಗ ರಾಮಲಕ್ಷ್ಮಣರು ವಯಸ್ಸಿಗೆ ಬಂದರು. ದಶರಥ ಮಹಾರಾಜನು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಮನೆಯೊಳಗೆ ಒಳ್ಳೆ ವಿಜೃಂಭಣೆ ನಡೆಯಿತು. ಆಗ ಆ ಕೈಕಾದೇವಿಯು ತಲೆಯನ್ನು ಕಟ್ಟಿಕೊಂಡು ಮೂಲೆಯಲ್ಲಿ ಮಲಗಿದಳು. ದಶರಥ ಮಹಾರಾಜನು, ಅಹೇ ಪ್ರಾಣಕಾಂತೆ, ಮನೆಯೊಳಗೆ ನನ್ನ ಮಗನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ವಿಜೃಂಭಣೆ ನಡೆಯುವ ಸಮಯದಲ್ಲಿ ನೀನು ತಲೆಯನ್ನು ಕಟ್ಟಿಕೊಂಡು ಮೂಲೆಯಲ್ಲಿ ಮಲಗಿರುವೆಯಲ್ಲ, ಹೇಳು ನಿನ್ನ ಮನಸ್ಸಿನ ಸಂಶಯವೇನು, ಹೇಳು ಕಾಂತೆಯೇ, ಬಿಡಿಸುವೆನು ನಿನ್ನ ನಮ್ಮ ಮನಸ್ಸಿನಲ್ಲಿರುವ ಚಿಂತೆ ಅಂದ. ಆಗ ಕೈಕಾದೇವಿ, ಪ್ರಾಣಪತಿ, ನಾವು ಹಿಂದಕ್ಕೆ ದೇವಾಸುರರೊಡನೆ ಯುದ್ಧ ಮಾಡಲು ಹೋದ ಸಮಯದಲ್ಲಿ ನಾನು ಕಡಾಣಿಯ ತೂತಿಗೆ ಕೈಯಿಟ್ಟು ಬೀಳುವ ಗಾಲಿಯನ್ನು ನಿಲ್ಲಿಸಿದ್ದೇನಲ್ಲ, ಆಗ ನಾನು 2 ವರಗಳನ್ನು ಕೇಳಿದ್ದೇನಲ್ಲ, ಅವನ್ನು ಈಗ ದಯಪಾಲಿಸು ಎಂದಳು. ಅಹೇ ಕಾಂತೆ, ಕೊಟ್ಟ ಮಾತು ತಪ್ಪುವುದಲ್ಲ, ನೀನು ಏನು ಕೇಳುತ್ತಿ, ನಾನು ಕೊಡುತ್ತೇನೆ ಹೇಳಂದನು. ಪ್ರಾಣಪತಿ, ನಾನು 2 ವರಗಳನ್ನು ಕೇಳಿದ್ದೇನಲ್ಲ, ಅದು ಮೊದಲನೇ ವರ ಏನೆಂದರೆ ಶ್ರೀರಾಮಚಂದ್ರನು 6 ಮುಡಿಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕು. 2 ವರವು ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಹೇಳಿದಳು. ಆಗ ದಶರಥ ಮಹಾರಾಜನು, ಅಯ್ಯೋ ನೀನೆಂಥ ದುರ್ಮಾರ್ಗಳೇ, ನೀನೇನು ಮಕ್ಕಳಿಲ್ಲದ ಬಂಜಿಯೇ, ಏನು ನೋಡಿ ನೋಡಿ ಹುಣ್ಣಿಮೆಯ ಚಂದ್ರನಂತಿರುವ ನನ್ನ ಮಗನನ್ನು ಅರಣ್ಯಕ್ಕೆ ವನವಾಸಕ್ಕೆ ಕಳಿಸು ಎಂದು ಹೇಳಿದಲ್ಲೇ ಪಾಪಾತ್ಮಳೆ ಅಂದನು. ಆಗ ಆ ಕೈಕಾದೇವಿಯು, ಪ್ರಾಣಪತಿ, ನಮ್ಮ ಸೂರ್ಯವಂಶದಲ್ಲಿ ಹುಟ್ಟಿದವರು ಕೊಟ್ಟ ಮಾತು ತಪ್ಪೇ ವಚನಭ್ರಷ್ಟರಾಗಿ ಭೂಮಂಡಲದಲ್ಲಿ ಬಾಳಬಾರದು, ಕೊಟ್ಟ ಮಾತು ನಡೆಸುತ್ತಿರಬೇಕು, ಆಪತ್ಕಾಲ ಬಂದಾಗ ನನಗೆ ಮಾತು ಕೊಟ್ಟು ಈಗ ಮಗನ ಮೇಲಿನ ಮಮಕರದಿಂದ ನೀನು ವಚನಭ್ರಷ್ಟನಾಗಿ ಬಾಳುವಿಯ, ಹೀಗ ಅಂತಹ ವಚನಭ್ರಷ್ಟನಾಗಿ ಬಾಳುವಿಯ, ನಮ್ಮ ಸೋಮರ್ಯ ವಂಶದಲ್ಲಿ ಯಾರೂ ಬಾಳುವುದಿಲ್ಲ, ವಚನ ನನಗೆ ಮಾತು ಕೊಟ್ಟಂತೆ ನಡೆಸುತ್ತೀಯೋ ಇಲ್ಲವೇ ಈ ಭೂಮಂಡಲದಲ್ಲಿ ವಚನಭ್ರಷ್ಟನಾಗಿ ಬಾಳುತ್ತೀಯೋ ಪ್ರಾಣಪತಿ, ಇದೇನೋ ನನ್ನ ಮೇಲಿರುವ ನಿನ್ನ ಪ್ರೀತಿ ಅಂದರು. ಆಗ ದಶರಥ ಮಹಾರಾಜನು, ಅಹೇ ಕಾಂತೆ, ನಾನು ವಚನಭ್ರಷ್ಟನಾಗಿ ಭೂಮಂಡಲದಲ್ಲಿ ಬಾಳುವುದಿಲ್ಲ, ನಿನಗೆ ಮಾತು ಕೊಟ್ಟಂತೆ ನನ್ನ ಮಗನಾದ ಶ್ರೀರಾಮಚಂದ್ರನನ್ನು ಕರೆಸಿ ನಾರುಮುಡಿಯನ್ನು ಹುಡಿಸಿ 14 ವರ್ಷ ವನವಾಸಕ್ಕೆ ಕಳಿಸುತ್ತೀನಿ ಕಾಂತೆ, ಬಿಟ್ಟು ಬಿಡು ನಿನ್ನ ಮನಸ್ಸಿನಲ್ಲಿರುವ ಚಿಂತೆ ಅಂದು. ಬಳಿರೇಗಲೈ ಸಾರಥಿ ಎನ್ನೊಂದು ನುಡಿಯನ್ನು ಲಾಲಿಸೊಂದು. ಕರೆಯಲ್ಲ ಸಾರಥಿಯನ್ನ ಪುತ್ರ ಶ್ರೀರಾಮನ ಸಾರಥಿಯೇ, ಬಹಳ ಚಂದ ಹೇಳಿದ್ರಿ ಹನುಮಂತಜ್ಜ. ಯಾಕಂತಂದ್ರೆ ಈಗಿನ ದಿನಮಾನದೊಳಗೆ ಈ ಬಯಲಾಟಗಳು ಇವೆಲ್ಲ ಒಂದು ರೀತಿಯಿಂದ ನಮ್ಮ ಜನರ ಮನಸ್ಸಿನಿಂದ ಭಾಳ ದೂರ ಹಾಕೋತ ಹೊಂಟಾವ. ಈ ಬಯಲಾಟದ ಏನು ಕಲೆ ಅದಲ್ಲ, ಇದು ಜನರ ಮನಸ್ಸಿನಿಂದ ದೂರ ಹೊಂಟದ. ಎಲ್ಲರೂ ಟಿ ವಿ ನೋಡ್ತಾರೆ, ನಾಟಕಗಳು ಇದ್ದವು, ಅವು ಹೋದ್ವಿ. ಈಗ ಹಿಂಗಿದ್ದಾಗ ಈ ಬಯಲಾಟದ ಕಲೆ ಜನರ ಮನಸ್ಸಿನಿಂದ ದೂರ ಹೊಂಟದಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ? ಇದು ಬಯಲಾಟದ ಕಲೆ ಮರಿಬಾರ್ದು, ಎಲ್ಲರೂ ಕಲಿತು ಆಡಬೇಕು, ಈ ಕಲೆ ಉಳಿಸ್ಬೇಕು ಅಂದರೆ ಈ ಊಟ ಸಿನಿಮಾ ನೋಡೋದು, ಅಲ್ಲಿ ಆಡೋದು, ಇಲ್ಲಿ ಆಡೋದು, ನಮ್ಮೂರಾಗ ಟಕ್ ಅಂತ ತಾಳೆ ಬಿಡೋರು ರೀ. ಯಾವತ್ತಿಗೂ ಮೊದಲಿದ್ದ ತಾಳ ಹಿಮ್ಮೇಳೆ ಹಿಮ್ಮೇಳೆ ಆಡೋರು, ಈಗ ನಾನೊಬ್ಬನೇ ಎಲ್ಲರೂ ಸುತ್ತೋಗ್ಬಿಟ್ರು, ನಮ್ಮೂರಾಗ ನಾನೊಬ್ಬನೇ ತಾಳ ಬಿಡಬೇಕಾದ್ರೆ. ಆದರೆ ಏನು ಬಯಲಾಟದ ಪ್ರದರ್ಶನಗಳನ್ನು ನೀವು ಬೇರೆ ಬೇರೆ ಕಡೆ ಮಾಡ್ತಿದ್ರಲ್ಲ, ಬಹಳಷ್ಟು ಜನಗಳು ಬಯಲಾಟವನ್ನು ಆಸ್ವಾದಿಸ್ತಿದ್ರು, ಬರ್ತಿದ್ರು, ನೋಡ್ತಿದ್ರು, ಅವಾಗ ಯಾವ ಥರ ಇರ್ತಿತ್ತು ಜನಗಳ ಬೆಂಬಲ ನಿಮ್ಗೆ, ಏನಂತಿದ್ರು ಮಂದಿ? ಸುಮೇಜ್ ಇರ್ತದೆ ರೀ, ಈ ಎಲ್ಲಿ ಕೇಳ್ಬಾರ್ದು, ಅವಾಗಿನ ಸುಮೇಜ್ ಎಲ್ಲಿ ಇಲ್ಲರಿ. ನಾವು ನೋಡ್ರಿ, 67ನೇ ಇಸ್ವಿಯಾಗ ರಾವಣಾಸುರನ ಸೋಗ ನಾನು ಆಡ್ಬೇಕಾದ್ರೆ ನನ್ನ ಸಭೆ ಬಂದಾಗ ಕತ್ತಿ ತಂದು ಮಾತಾಡ್ತಿದ್ದೆ, ಆ ಸಭೆ ಇಲ್ದಾಗ ಬುಕ್ಕ ನಾನು ಒಬ್ಬನ ನೋಡ್ತಿದ್ದೆ, ನೋಡ್ಕೊಂತ ನೋಡ್ಕೊಂತ ನೋಡ್ಕೊಂತ ಹಂಗ ಜ್ಞಾಪಕ ಶಕ್ತಿ ಮಾಡಿ ಸಂಪೂರ್ಣ ರಾಮಾಯಣ ಅವೋಸ ಮಂದಿ ಎಷ್ಟು ಮಂದಿ ಅವ್ರು ಒಂದೊಂದ ಮಾತು ಪದಾಡಿ, ಮತ್ತು ಸೀತಾದೇವಿದು, ಮಂಡೋದರಿದು, ಸೂರ್ಪಾನಕ್ಕೆದು ಎಲ್ಲವೂ. ಇದನ್ನು ಈಗಿನ ಪೀಳಿಗೆಯವರಿಗೆ, ಯಾರು ಆಸಕ್ತಿ ಇರೋ ಹುಡುಗರಿಗೆ, ಒಂದು 4 ಮಂದಿಗೆ ಕಲಿಸ್ಬೇಕು ಅಂಥೇಳಿ ಏನು ನೀವು ಪ್ರಯತ್ನ ಮಾಡಿಲ್ಲೋ ಹೆಂಗೆ? ಮಸ್ತ್ ಮಾಡಿವ್ರಿ, ನಮ್ಮೂರ ಯಾರನ್ನ ಆಟ ಆಡಿದ್ರೆ ನಾವು ಕಣ್ಣಿಗೆ ನಿದ್ದಿಲ್ದಂಗೆ ಬೆಳೆತಕ್ಕಂಥ ತಾಳೆ ಬಿಡಕ್ಕೆ ಹೋಗಿ ಅವ್ರಿಗೆ ಹೇಳ್ಕೊಡಕ್ಕೆ ಹೋಗ್ತೀವಿ, ಆಡೋರ್ಗತ್ತಲ್ಲ ರೀ, ಮೊನ್ನೆ ಹಂಗಂಗೆ ಗಾಳಿಮಂತರಿಂದ ಆಡಿದರು. ಅಂದ್ರೆ ಈಗಲೂ ಅದಾರ ಹುಡುಗರು, ಅದಾರ ಮಾಡಬೇಕು ಅಂತ ಬಯಸ್ತಾರೆ. ಇದುವರೆಗೆ ನಿಮ್ಮ ಕೂಡ ಮಾತಾಡಿದ್ದು ಕೇಳಿ ನಮ್ಮ ಮಂದಿಗೂ ಭಾಳ ಖುಷಿಯಾಗಿರ್ತೈತಿ. 85 ವರ್ಷದ ಒಬ್ಬ ಹನುಮಂತಜ್ಜ ಇನ್ನೂ ಎಷ್ಟು ಖುಷಿಯಿಂದ ಮಾತಾಡ್ತಾರೆ, ಕೃಷಿ ಬಗ್ಗೆ ಮಾತಾಡಿದರು, ಬಯಲಾಟದ ಪದಗಳನ್ನು ಹಾಡಿ ಕೂಡ ನಮ್ಮನ್ನು ರಂಜಿಸಿದರು ಅಂಥೇಳಿ ನಮ್ಮ ಎಲ್ಲ ರೈತ ಮಿತ್ರರಿಗೆ ಖುಷಿಯಾಗಿರ್ತದೆ. ಹಿಂಗೆ ಖುಷಿ ಖುಷಿಯಿಂದ ಮಾತಾಡ್ಕೋತಾ ಇರ್ರಿ, ಆದಷ್ಟು ಇನ್ನೊಂದು 4 ಜನ ಹುಡುಗರಿಗೆ ಬಯಲಾಟ ಕಲಿಸ್ಕೊಡ್ರಿ, ಆ ಕಲೆ ಉಳಿಲಿ ಅಂತ ಹೇಳೋಣ. ಇದುವರೆಗೆ ನಮ್ಮ ಜೊತೆ ಇಷ್ಟು ಸಮಯ ಕಳೆದಿದ್ದಕ್ಕೆ ನಿಮಗೆ ಧನ್ಯವಾದ, ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಜೊತೆಗೆ ಬಯಲಾಟ ಹವ್ಯಾಸ ಈ ಕುರಿತು ಶ್ರೀ ಹನುಮಂತಪ್ಪ ಬಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರುಣ್ ನಾಯಕ್. ಈಗ ಕೇಳೋಣ ಸಿರಿತನದ ಸಿರಿಧಾನ್ಯಗಳು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ನಬಾರ್ಡ್. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ರಾಗಿಯಿಂದ ಬಿಸ್ಕೆಟ್ ತಯಾರಿಸುವ ತಾಂತ್ರಿಕತೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ರೂಪಾಬಾಯಿ ಆರ್ಎಸ್, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ನಮಸ್ಕಾರ ಡಾಕ್ಟರ್ ರೂಪಾಬಾಯಿ ಆರ್ಎಸ್ ಅವರೇ. ನಮಸ್ಕಾರ ಸರ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಗಿಯಿಂದ ಬಿಸ್ಕೆಟ್ ತಯಾರಿಸ್ತಕ್ಕಂಥ ವಿಧಾನದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿಕೊಡಬೇಕು. ಮೊದಲನೇದಾಗಿ ಹೇಳಿ, ಬಿಸ್ಕೆಟ್ಗೆ ಯಾವ ರೀತಿ ಬೇಡಿಕೆ ಇದೆ, ರಾಗಿ ಬಿಸ್ಕೆಟ್ಗೆ ಬೇಡಿಕೆ ಇದೆ ಮಾರುಕಟ್ಟೆಯಲ್ಲಿ? ಸುಮಾರು ಮಿಲೆಟ್ಸ್ ಇದೆ, ಅದರಲ್ಲಿ ಇದು ರಾಗಿನೂ ಒಂದು ಮಿಲೆಟ್ ಇದೆ. ರಾಗಿಯಿಂದ ತುಂಬ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ ಮಾಡ್ಬೋದು. ಮೇನ್ ಅಂದರೆ ರಾಗಿ ಬಿಸ್ಕೆಟ್ಗೆ ತುಂಬ ಬೇಡಿಕೆ ಇದೆ ಮಾರ್ಕೆಟಲ್ಲಿ, ಯಾಕಂದರೆ ರಾಗಿ ಬಿಸ್ಕೆಟ್ ಸುಮಾರು ದಿನ ಇಡಬಹುದು. ಮೇನ್ ಅಂದರೆ ಬಿಸ್ಕೆಟ್ ತಯಾರು ಮಾಡಬೇಕಾಗಿತ್ತು ರಾಗಿ ಅಂತಂದರೆ ಹಿಟ್ಟು ಬೇಕಲ್ವ, ಮುಖ್ಯವಾಗಿ ರಾಗಿ ಹಿಟ್ಟು ಬೇಕು. ರಾಗಿ ಹಿಟ್ಟನ್ನು ಯಾವ ರೀತಿ ಮಾಡಬೇಕು, ಹೇಗೆ ನುರಿನುರಿಯಿರಬೇಕಾ, ಸಣ್ಣಾಗಿರ್ಬೇಕಾ, ಮೈದಾ ಟೈಪ್ ಹಿಟ್ಟನ್ನು ಬಯಸ್ಕೋಬೇಕಾ, ಹೇಗಂತಿರ್ತಾವೆ? ರಾಗಿ ಬಿಸ್ಕೆಟ್ ಮಾಡಬೇಕಂದ್ರೆ ಫಸ್ಟ್ ನಮಗೆ ಬೇಕಾಗಿರೋದು ರಾಗಿ ಹಿಟ್ಟು. ಸೊ ರಾಗಿ ಸುಮಾರು ಕಡೆ ಬೆಳಿತೀವಿ, ಆದರೆ ಹಿಟ್ಟು ಅದರಲ್ಲಿ ಪ್ರಾಬ್ಲಮ್ ಏನಿದೆ ಅಂದರೆ ರಾಗಿ ಜೊತೆ ಸಣ್ಣ ಸಣ್ಣ ಹಳ್ಳಗಳು ಇರುತ್ತೆ. ಸೊ ಫಸ್ಟ್ ನಾವು ಅದನ್ನು ಕ್ಲೀನ್ ಮಾಡ್ಕೋಬೇಕು, ಮೊದಲು ಅದರಲ್ಲಿ ಕಸ ಕಡ್ಡಿ ಎಲ್ಲ ತೆಗಿತೀವಿ, ಆಮೇಲೆ ಅದು ರಾಗಿ ಸೈಜಿಂದೇ ಹಳ್ಳೆಲ್ಲ ಇರುತ್ತೆ, ಸೊ ಅದಕ್ಕೆ ಡಿ ಸ್ಟೋನಿಂಗ್ ಅಂತ ಹೇಳ್ತೀವಿ. ಸೊ ಆ ಸಣ್ಣ ಸಣ್ಣ ಹಳ್ಳಗಳನ್ನು ತೆಗಿಬೇಕು, ಅದರಲ್ಲಿ ಡಿ ಸ್ಟೋನಿಂಗ್ ಮಾಡಬೇಕು. ಡಿ ಸ್ಟೋನಿಂಗ್ ಆದಮೇಲೆ ನಂತರ ನಾವು ಅದನ್ನು ಫ್ಲೋರ್ ಮಿಲ್ಲಿಗೆ ಹಾಕಬೇಕು, ಗಿರಣಿಗೆ ಹಾಕ್ತೀವಿ. ಗಿರಣಿಗೆ ಹಾಕಿ ನಮಗೆ ಯಾವ ಥರ ರಾಗಿ ಹಿಟ್ಟು ಬೇಕು ಆ ಥರ ರಾಗಿ ಹಿಟ್ಟನ್ನು ಮಾಡ್ಕೋಬೋದು, ಸಣ್ಣದಾಗೆ ಆದರೂ ಮಾಡ್ಕೋಬೋದು. ಸ್ವಲ್ಪ ಇದಕ್ಕೇನಂದರೆ ತುಂಬ ಸಣ್ಣ ಇರಬಾರ್ದು, ಮೈದಾ ಹಂಗೆ ಇರಬಾರ್ದು, ಒಂದು ಸ್ವಲ್ಪ ಅದಕ್ಕಿಂತ ನೆಕ್ಸ್ಟ್ ಪಾರ್ಟಿಕಲ್ ಅಂತ ಹೇಳ್ತೀವಿ ಆ ಸೈಜ್ ಇದ್ದರೆ ತುಂಬ ಒಳ್ಳೆಯದು. ಅದಾದಮೇಲೆ ಗಿರಣಿಯಿಂದ ನಾವೇನು ಮಾಡ್ತೀವಿ ಅದನ್ನು ಸೋಸಬೇಕು, ನಮಗೆ ಯಾವ ಥರ ರಾಗಿ ಹಿಟ್ಟು ಬೇಕು ಆ ಥರ ರಾಗಿ ಹಿಟ್ಟು ತೊಗೊಂಡು ಉಳಿದಿದ್ದೆಲ್ಲ ನಾವು ಸಪ್ರೇಟ್ ಮಾಡಬೇಕು. ಅಂದರೆ ಇದನ್ನು ಗಿರಣಿಗೆ ಹಾಕಿಸುವಾಗ ನಮಗೆ ಯಾವ ಒಂದು ಮಟ್ಟಕ್ಕೆ ಸಣ್ಣ ಹಿಟ್ಟು ಬೇಕು ಆ ಥರ ಸಣ್ಣಾಗಿ ಹಾಕ್ಸ್ಲಿಕ್ಕೆ ಆಗೋದಿಲ್ವಾ? ನಮಗೆ ಯಾವ ಥರ ಬೇಕು ಆ ಥರ ಹಾಕ್ಸ್ಕೋಬಹುದು, ಬಟ್ ಭಾಳ ರಫ್ ರಫ್ ಇದ್ರೆ ಚೆನ್ನಾಗಿರಲ್ಲ, ಇದಕ್ಕೆ ತುಂಬ ಸಣ್ಣ ಇದ್ರೇ ಚೆನ್ನಾಗಿರುತ್ತೆ. ಇನ್ನು ರಾಗಿ ಹಿಟ್ಟನ್ನು ತಯಾರು ಮಾಡ್ಕೊಂಡ್ಮೇಲೆ ಏನೇನು ರಾಗಿ ಹಿಟ್ಟನ್ನು ಬಿಟ್ಟು ಉಳಿದಂಥ ಏನೇನು ಸಾಮಗ್ರಿಗಳು ಬೇಕಾಗ್ತವೆ ಈಗ ರಾಗಿಗೆ ಬಿಸ್ಕೆಟ್ಗೆ? ಈ ರಾಗಿ ಬಿಸ್ಕೆಟ್ ಮಾಡಬೇಕಂದ್ರೆ ಮುಖ್ಯವಾಗಿ ನಾವು ಒಂದು 100% ರಾಗಿ ಹಿಟ್ಟೇ ಹಾಕಿ ಬಿಸ್ಕೆಟ್ ಮಾಡ್ಕೋಬಹುದು, ಅಥವಾ ಕೆಲವೊಬ್ಬರಿಗೆ ಬರೇ ರಾಗಿ ರಾಗಿ ಅನಿಸುತ್ತೆ, ಹಾಗಾಗಿ ಅದರಲ್ಲಿ ಒಂದು 10% ಅಥವಾ 20% ನಾವು ಬೇಕಿದ್ರೆ ಗೋಧಿ ಹಿಟ್ಟನ್ನು ಹಾಕೋಬಹುದು, ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬಹುದು. ಕೆಲವೊಬ್ಬರಿಗೆ ಅದು ಆ ಬಿಸ್ಕೆಟ್ ಫೀಲ್ ಬರಬೇಕು ಅಂತ ಹೇಳಿ ಅವಾಗ ಏನಾಗುತ್ತದು, ಗೋಧಿ ಹಿಟ್ಟು ಒಂದು 20% ಹಾಕೋಬಹುದು ಬೇಕಿದ್ರೆ. ಆ ರಾಗಿ ಹಿಟ್ಟು ಆಮೇಲೆ ಇದಕ್ಕೆ ಬೇಕಾಗಿರೋದು ನಮಗೆ ನೆಕ್ಸ್ಟ್ ಅಂದ್ರೆ, ಈಗ ಇದರಲ್ಲಿ ಬೇರೆ ಬೇರೆ ಟೈಪ್ ಬಿಸ್ಕೆಟ್ ಮಾಡಬಹುದು. ಒಂದು ಶುಗರ್ ಬಿಸ್ಕೆಟ್ಸ್ ಅಂದ್ರೆ ಸಕ್ಕರೆ ಹಾಕಿ ನಾರ್ಮಲ್ ಎಲ್ಲರೂ ತಿನ್ನುವಂಥವ್ರು, ಚಿಕ್ಕವ್ರು ಇರ್ಬೋದು ದೊಡ್ಡವ್ರು ಇರ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ವೀಟ್ ಬಿಸ್ಕೆಟ್ ಅಂದ್ರೆ. ಇನ್ನೊಂದು ಸಾಲ್ಟ್ ಬಿಸ್ಕೆಟ್ ಅಂತ ಮಾಡ್ತೀವಿ, ಈಗ ಡಯಾಬಿಟಿಕ್ಸ್ ಎಲ್ಲ ಇದ್ದವರಿಗೆ ಶುಗರ್ ಬಿಸ್ಕೆಟ್ಸ್ ತಿನ್ನಕ್ಕಾಗಲ್ಲ, ಅವರು ಸಾಲ್ಟ್ ಬಿಸ್ಕೆಟ್ ಇಷ್ಟಪಡ್ತಾರೆ. ಇವೆರಡೂ ಬಿಟ್ಟು ನಾವು ಇನ್ನೊಂದು ಮಾಡ್ತಾ ಇದೀವಿ, ಇದು ಶುಗರ್ ಫ್ರೀ ಬಿಸ್ಕೆಟ್ಸ್ ಅಂತ ಮಾಡ್ತೀವಿ ರಾಗಿಯಲ್ಲಿ. ಸೊ ಅದು ಏನಂದ್ರೆ, ನಮಗೆ ಸಕ್ಕರೆ ಅಂಶ ಇರುತ್ತೆ ಆದ್ರೆ ಶುಗರ್ ಫ್ರೀ. ಈಗ ಹೆಂಗ್ ನಮಗೆ ಶುಗರ್ ಫ್ರೀ ಟ್ಯಾಬ್ಲೆಟ್ಸ್ ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಶುಗರ್ ಫ್ರೀ ಪೌಡರ್ ಸಿಗುತ್ತೆ, ಅದೇ ರೀತಿದು ನಾವು ಇದು ಬಿಸ್ಕೆಟ್ ಮಾಡೋವಾಗ ಹಾಕಿ ಮಾಡ್ತೀವಿ. ಸೊ ಮೂರ್ ಟೈಪ್ ಬಿಸ್ಕೆಟ್ಸ್ ಮಾಡ್ಕೋಬಹುದು, ಒಂದು ಸ್ವೀಟ್, ಒಂದು ಸಾಲ್ಟ್, ಒಂದು ಶುಗರ್ ಫ್ರೀ ಬಿಸ್ಕೆಟ್. ಶುಗರ್ ಫ್ರೀ ಬಿಸ್ಕೆಟ್ ಶುಗರ್ ಬಿಸ್ಕೆಟ್ ಅಂದ್ರೆ ಎಲ್ಲರೂ ತಿನ್ಬಹುದು, ಸಾಲ್ಟ್ ಬಿಸ್ಕೆಟ್ ಅಂದ್ರೆ ನಮಗೆ ಟೇಸ್ಟ್ ಪ್ರಕಾರ. ಆಮೇಲೆ ಶುಗರ್ ಫ್ರೀ ಅಂದ್ರೆ ಡಯಾಬಿಟಿಕ್ಸ್ ಇದ್ದವರು ತುಂಬಾ ಇಷ್ಟಪಡ್ತಾರೆ, ಆಮೇಲೆ ಎಲ್ಲರೂ ತಿನ್ಬಹುದು ಆ ತರ ಉಪಯೋಗಿಸ್ತೀವಿ. ಇನ್ನೇನು ಸಾಮಗ್ರಿಗಳು ಇದು ಇಲ್ಲ, ರಾಗಿ ಹಿಟ್ಟು ಆಮೇಲೆ ಸ್ವೀಟ್ ಸಾಲ್ಟ್ ಅದ್ರ ಪ್ರಕಾರ. ಆಮೇಲೆ ಇನ್ನೊಂದಂದ್ರೆ ನಮಗೆ ಬೆಣ್ಣೆ ಬೇಕಿದೆ, ಮೇನ್ ಅಂದ್ರೆ ಬೆಣ್ಣೆ ನಮಗೆ. ಸೊ ಬೆಣ್ಣೆ ಬಿಸ್ಕೆಟ್ ಟೈಪ್ ಬರ್ಬೇಕಂದ್ರೆ ನಾವು ಬೆಣ್ಣೆ ಆಡ್ ಮಾಡ್ಬೇಕಾಗುತ್ತೆ, ಉಳಿದಿದ್ದು ನಮಗೆ ಮಿಲ್ಕ್ ಪೌಡರು ಆಮೇಲೆ ವೆನಿಲಾ ಎಸೆನ್ಸು ಅಥವಾ ನಮಗೆ ಯಾವ್ದಾದ್ರು ಏಲಕ್ಕಿ ಫ್ಲೇವರ್ ಬೇಕಿದ್ರೆ ಏಲಕ್ಕಿ ಹಾಕೋಬಹುದು, ಆ ತರ ಎಲ್ಲ ಇರುತ್ತೆ. ಅದು ಇನ್ನ ಹೇಳಿ, ಇದನ್ನ ತಯಾರಿಸ್ತಕ್ಕಂತ ವಿಧಾನದ ಬಗ್ಗೆ ಹೇಳಿ. ಇವೆಲ್ಲ ಸಾಮಗ್ರಿಗಳಾತು ರಾಗಿ ಬಿಸ್ಕೆಟ್ಗೆ. ಇದನ್ನ ಹೇಗ್ ಮಾಡ್ಬೇಕಂದ್ರೆ, ಮೇನ್ ಈಗ ಒಂದು 5 kg ನಾವು ರಾಗಿ ಬಿಸ್ಕೆಟ್ ಮಾಡ್ಬೇಕು ಅನ್ಕೊಂಡು, ಈಗ ಇದು ಎರಡ್ ತರ ಮಾಡ್ಕೋಬಹುದು, ಒಂದು ಇಂಡಸ್ಟ್ರಿಯಲ್ ಲೆವೆಲ್ ಅಲ್ಲೂ ಮಾಡ್ಕೋಬಹುದು, ಇನ್ನೊಂದು ಮನೆಯಲ್ಲೂ ಮನೆಯಲ್ಲಿ ಬೇಕಾಗತಕ್ಕಂತ ಎಲ್ಲಾ ಮಂದಿಗೆ ಬೇಕಾದಂತ ಬಿಸ್ಕೆಟ್. ಎಲ್ಲಾ ಮಂದಿಗೆ ಬೇಕಾಗಿರೋ, ಮನೇಲಿ ಒಂದ್ 3-4 ಜನ ಇದೀವಿ, ಒಂದ್ 8-10 ಬಿಸ್ಕೆಟು ಅಥವಾ ಸ್ವಲ್ಪ ಟ್ರೈ ಮಾಡೋಣ ಅಂತಂದ್ರೆ, ಒಂದು ಕಪ್ ರಾಗಿ ಹಿಟ್ಟು ಅದಕ್ಕೆ ಒಂದು 1/4 ಕಪ್ ಗೋಧಿ ಹಿಟ್ಟು ಹಾಕೋಬಹುದು ಬೇಕಿದ್ರೆ, ಅದರ್ವೈಸ್ ರಾಗಿ ಹಿಟ್ಟೆ ಹಾಕೋಬಹುದು. ಒಂದ್ ಕಪ್ಪಿಗೆ ಒಂದು 20 gram ಅಥವಾ 30 gram ಸಕ್ಕರೆ ಹಾಕೋಬಹುದು, ಸಕ್ಕರೆ ಆಮೇಲೆ ಒಂದ್ ಸ್ವಲ್ಪ ಮಿಲ್ಕ್ ಪೌಡರು, ಬೇಕಿಂಗ್ ಸೋಡಾ, ಆಮೇಲೆ ಬೆಣ್ಣೆ, ಬೆಣ್ಣೆನು ಒಂದು 8-10 spoon ಬೆಣ್ಣೆ ಹಾಕೋಬೇಕು. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇದ್ರಲ್ಲಿ ಮೇನ್ ಅಂದ್ರೆ ಮಿಕ್ಸಿಂಗ್ ಅಂದ್ರೆ ಏನೇನ್ ಹಾಕಿರ್ತೀವಿ ಎಲ್ಲಾನು ಚೆನ್ನಾಗಿ ಮಿಶ್ರಣ ಆಗ್ಬೇಕದು. ನೀರೇನ್ ಹಾಕೋಂಗಿಲ್ಲ? ನೀರೇನಿಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಬೇಕಿತ್ತಂದ್ರೆ ಒಂದ್ ಸ್ವಲ್ಪ ನೀರ್ ಹಾಕೋಬಹುದು ಅಥವಾ ಹಾಲು ಹಾಕೋಬಹುದು. ಮನೇಲಿ ಮಾಡೋದಿತ್ತು ಒಂದೆರಡು ಚಮಚ ಹಾಲು ಹಾಕೋಬಹುದು. ಹಾಲು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಯಾಕಂದ್ರೆ ಅದು ಬೆಣ್ಣೆಯಲ್ಲೇ ಕರಗ್ಬೇಕು ಅದೆಲ್ಲ. ಅದೆಲ್ಲ ಬೆಣ್ಣೆ ಎಲ್ಲ ಹಿಟ್ಟನ್ನೆಲ್ಲ ಹಿಡ್ಕೊಂಡು ಆಮೇಲೆ ಅದು ಒಂದು ಮುದ್ದೆ ಆಗುತ್ತೆ ಹಿಟ್ಟಿಂದು. ಅದನ್ನ ನಾವು ಚಿಕ್ಕ ಚಿಕ್ಕ ಬಿಸ್ಕೆಟ್ಸ್ ಟೈಪ್ ಮಾಡಿ ಅದನ್ನ ಈಗ ಮನೇಲಿ ನಮ್ಮಲ್ಲೆಲ್ಲ ಓವನ್ ಇರಲ್ಲ. ಸೊ ಅವಾಗ ಏನ್ ಮಾಡ್ಕೋಬೇಕು, ಪ್ರೆಷರ್ ಕುಕ್ಕರ್ ಯೂಸ್ ಮಾಡ್ಕೋಬಹುದು. ಸೊ ಪ್ರೆಷರ್ ಕುಕ್ಕರ್ದು ಸೀಟಿ ತೆಗಿಬೇಕು, ಆಮೇಲೆ ಅದರದ್ದು ರಬ್ಬರು ತೆಗಿಬೇಕು. ಫಸ್ಟ್ಗೆ ಬಿಸಿ ಮಾಡ್ಕೋಬೇಕು ಪ್ರೆಷರ್ ಕುಕ್ಕರ್. ಒಂದ್ ಪ್ಲೇಟ್ ಅಲ್ಲಿ ನಾವು ಬಿಸ್ಕೆಟ್ಸ್ ಎಲ್ಲ ಹಾಕಿ ಅದರಲ್ಲಿ ಇಟ್ಟು ಒಂದ್ 20-25 ನಿಮಿಷ ವರೆಗೆ ಕುಕ್ಕರ್ ಅಲ್ಲಿ ನೀರ್ ಹಾಕಿ ಇಡಬೇಕು. ಡ್ರೈ ಆಗಿ ಬೇಯಿಸ್ಬೇಕು ಅಥವಾ ಉಪ್ಪು ಹಾಕ್ಬಹುದು ಕೆಳಗಡೆ ಒಂದ್ ಸ್ವಲ್ಪ, ಒಂದು 1/4 inch ಅಷ್ಟು ಉಪ್ಪು ಹಾಕೋಬಹುದು. ಅಂದ್ರೆ ಅದು ಬೇಕಿಂಗ್ ಹೀಟ್ ಚೆನ್ನಾಗಿ ಕೊಡುತ್ತೆ. ಡೈರೆಕ್ಟ್ ಇಟ್ಟರೆ ಏನಾಗುತ್ತೆ, ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಉಪ್ಪು ಯೂಸ್ ಮಾಡಿ ಮೊದಲೇ ಬಿಸಿ ಮಾಡ್ಕೋಬೇಕು ಕುಕ್ಕರ್. ಆಮೇಲೆ ಅದೆಲ್ಲ ಬಿಸ್ಕೆಟ್ಸ್ ಒಂದ್ ಪ್ಲೇಟ್ ಅಲ್ಲಿ ಇಟ್ಟು ಅದನ್ನ ಕುಕ್ಕರ್ ಅಲ್ಲಿ ಇಟ್ಟು ಒಂದ್ 20 ನಿಮಿಷ ವರೆಗೂ ನಾವು ನೋಡ್ಕೋಬೇಕು. ಅದು ಒಂದು ಬಿಸ್ಕೆಟ್ ಬೇಕಿದ್ರೆ ನಾವು ಹಿಂಗ್ ಸರಿಸಿದ ತಕ್ಷಣ ಅದು ಬರ್ಬೇಕು, ಅಂದ್ರೆ ಅದಕ್ಕೆ ಅಂಟ್ಕೊಂಡಿದೆ ಅಂದ್ರೆ ಇನ್ನೂ ಬೇಕಾಗಬೇಕು ಅಂತ ಅರ್ಥ. ಇದು ಮನೇಲಿ ಮಾಡ್ಕೊಳ್ಳೋ ವಿಧಾನ. ಸೊ ಈಗ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಲ್ರೆಡಿ ನಮ್ದೊಂದು ಬೇಕರಿ ಯೂನಿಟ್ ಇದೆ, ಮಿಲ್ಲೆಟ್ ಪ್ರೊಸೆಸಿಂಗ್ ಯೂನಿಟ್ ಅಂತಾನೆ ಇದೆ, ಮಿಲ್ಲೆಟ್ ಬೇಕರಿ ಯೂನಿಟ್ ಇದೆ. ಸೊ ಅದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಬೇಕರಿಯಲ್ಲಿ ನಾವು ಮಿಲ್ಲೆಟ್ ಬಿಸ್ಕೆಟ್ ಆಲ್ರೆಡಿ ಸುಮಾರು ಬೇರೆ ಬೇರೆ ಟೈಪ್ ಮಿಲ್ಲೆಟ್ ಬಿಸ್ಕೆಟ್ಸ್ ಮಾಡ್ತಾ ಇದೀವಿ. ಸೊ ರಾಗಿ ಬಿಸ್ಕೆಟು ಮಾಡ್ತೀವಿ ಅಲ್ಲಿ. ಡೈಲಿ ಬೇಕಿದ್ರೆ ಒಂದು 100 kg ಬಿಸ್ಕೆಟ್ ಮಾಡ್ಕೋಬಹುದು, ಅಷ್ಟು ಕೆಪಾಸಿಟಿ ಇದೆ ನಮ್ಮ ಹತ್ರ. ಸೊ ಅಲ್ಲಿನೂ ಒಂದು ಸೇಮ್ ಇದೇ ರೀತಿ ಸಾಲ್ಟ್ ಬಿಸ್ಕೆಟ್, ಶುಗರ್ ಬಿಸ್ಕೆಟ್, ಆಮೇಲೆ ಶುಗರ್ ಫ್ರೀ ಬಿಸ್ಕೆಟ್ಸ್ ಮಾಡ್ಕೋಬಹುದು ನಾವು. ಅಂದ್ರೆ ಈಗ ಎಷ್ಟು ಪ್ರತಿಶತ ಸಕ್ಕರೆ ಸೇರಿಸಬೇಕಾಗತ್ತೆ, ಅದೇನಾದ್ರೂ ಒಂದು ಪ್ರಮಾಣ ಇದೆಯಾ? ಈಗ ಫಾರ್ ಎಕ್ಸಾಂಪಲ್ ಒಂದು 100 ಕೆಜಿ ಬಿಸ್ಕೆಟ್ ಮಾಡಬೇಕಾಗಿದೆ ನೀವು, 100 ಕೆಜಿ ಹಿಟ್ಟಿಂದ ಅದಕ್ಕೆ ಎಷ್ಟು ಕೆಜಿ ಶುಗರ್ ಹಾಕ್ತೀರಿ, ಅಥವಾ 1 ಕೆಜಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ? 100 ಕೆಜಿ ಬಿಸ್ಕೆಟ್ಸ್ ಮಾಡ್ಬೇಕಂದ್ರೆ 80 ಕೆಜಿಯಷ್ಟು ರಾಗಿ ಹಿಟ್ಟು ತಗೋಬೇಕು, 20 ಕೆಜಿಯಷ್ಟು ಗೋಧಿ ಹಿಟ್ಟು ಬೇಕಿದ್ರೆ ತಗೋಬಹುದು, 40 ಕೆಜಿ ಸಕ್ಕರೆ ಯೂಸ್ ಮಾಡ್ತೀವಿ. ಆಮೇಲೆ ಬಟರು, ಬೆಣ್ಣೆನೂ ಬಹಳ ಬೇಕಿದಕ್ಕೆ, 50 ಕೆಜಿಯಷ್ಟು ಬೆಣ್ಣೆ ಯೂಸ್ ಮಾಡ್ತೀವಿ. 50 ಕೆಜಿ ಸಕ್ಕರೆ, 100 ಕೆಜಿ ಹಿಟ್ಟು ಅಂದ್ರೆ 150 ಕೆಜಿ ಆಯ್ತು. 150 ಕೆಜಿಗೆ ಒಂದು 50 ಕೆಜಿ ಬೆಣ್ಣೆ ಆದ್ರೂ ಹಾಕಿ ಅದೆಲ್ಲ ಮಿಕ್ಸ್ ಮಾಡ್ಬೇಕಾಗುತ್ತೆ. ಸೊ ಆಮೇಲೆ ಉಳಿದಿದ್ದು ನಾವು ಮಿಲ್ಕ್ ಪೌಡರ್ ಅದನ್ನೆಲ್ಲ ಹಾಕೊಂತೀವಿ. ಅದಕ್ಕೇನು ಬಿಸ್ಕೆಟ್ ಮೋಲ್ಡ್ಗಳು ಬರ್ತಾವ ಹೇಗೆ? ಫಸ್ಟ್ ಏನ್ ಮಾಡ್ತೀವಿ, ರಾಗಿ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಬೆಣ್ಣೆ ಅದನ್ನ ಒಂದು 10-15 ನಿಮಿಷ ನಾವು ಮಿಕ್ಸ್ ಮಾಡಕ್ ಬಿಡ್ಬೇಕು. ಇಲ್ಲ ಇಲ್ಲ, ಮಷೀನ್ ಇದೆ, ಎಲ್ಲ ಮಷೀನ್ಸ್, ನಾವೇನ್ ಮ್ಯಾನುವಲ್ ಏನು ಇಲ್ಲ. 100 ಕೆಜಿ ಮಾಡ್ಬೇಕು ಅನ್ಕೊಂಡ್ರೆ ಮಷೀನ್ ಮುಖ ಅಂತಾರೆ, ಏನು ಕೈಯಿಂದ ಮಾಡೋದಿಲ್ಲ. ಸೊ ಅದ್ ಮಷೀನ್ ಮಿಕ್ಸ್ ಮಾಡುತ್ತೆ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೆಲ್ಲ ಹಾಕ್ತಿವಿ, ಅದಕ್ಕೆ ಮಿಕ್ಸಿಂಗ್ ಬೌಲ್ ಅಂತ ಹೇಳ್ತೀವಿ. ಸೊ ಅದನ್ನ ಹಾಕಿದ್ಮೇಲೆ ನೆಕ್ಸ್ಟ್ ಅದು ಡೋ ಹಿಟ್ಟೇನ್ ಬರುತ್ತಲ್ಲ ಅದನ್ನ ತಗೊಂಡೋಗಿ ನಾವು ಬಿಸ್ಕೆಟ್ ಮೋಲ್ಡಿಂಗ್ ಮಷೀನ್ ಅಂತಿದೆ, ಅಂದ್ರೆ ಬಿಸ್ಕೆಟ್ ಶೇಪ್ ಅಲ್ಲಿ ನಮಗೆ ಬಿಸ್ಕೆಟ್ಸ್ ಬರುತ್ತೆ. ಸೊ ಅಲ್ಲಿ ಬಿಸ್ಕೆಟ್ಸ್ ಫಾರ್ಮ್ ಆಗುತ್ತೆ, ಟ್ರೇಸ್ ಇಟ್ಟಿರ್ತೀವಿ ಕೆಳಗಡೆ, ಆ ಟ್ರೇಸ್ ಅಲ್ಲಿ ಆ ಬಿಸ್ಕೆಟ್ಸ್ ಎಲ್ಲ ಬೀಳ್ತಾ ಹೋಗುತ್ತೆ. ಸೊ ನಾವು ಟ್ರೇಸ್ ತಗೊಂಡೋಗಿ ಓವನ್ ರ್ಯಾಕ್ ಅಂತ ಇರುತ್ತೆ, ಓವನ್ ರ್ಯಾಕ್ ಅಲ್ಲಿ ಎಲ್ಲ ಬಿಸ್ಕೆಟ್ಸ್ ಎಲ್ಲ ನಾವು ಇಟ್ಟು ನೆಕ್ಸ್ಟ್ ಓವನ್ ಅಲ್ಲಿ ಇಡ್ತೀವಿ, ಹಾಟ್ ಏರ್ ಓವನ್ ಅಲ್ಲಿ ಇಡ್ತೀವಿ. ಹಾಟ್ ಏರ್ ಓವನ್ ಅಲ್ಲಿ ಅರೌಂಡ್ 180-200 ಡಿಗ್ರಿ ಸೆಲ್ಸಿಯಸ್ ವರೆಗೆ, 25-30 ನಿಮಿಷ ವರೆಗೂ ನಾವು ಓವನ್ ಅಲ್ಲಿ ಇಡ್ತೀವಿ. ಅದನ್ನ ಇಟ್ಟ ಮೇಲೆ ಅದು ಬಿಸ್ಕೆಟ್ ಆದ ನಂತರ ಅದನ್ನ ಹೊರಗಡೆ ತೆಗೆದು ಅದು ತಣ್ಣಗಾಗಬೇಕು, ಬಿಸಿ ಇರುತ್ತೆ, ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ನಮಗೆ ಎಷ್ಟು ಬೇಕು ಆ ಥರ 150 ಗ್ರಾಮಿಂದು ಒಂದು ಬಾಕ್ಸ್ ಅಥವಾ 500 ಗ್ರಾಮಿಂದು ಒಂದು ಬಾಕ್ಸ್ ಆ ಥರ ಮಾಡ್ಕೋಬಹುದು. ಪ್ಯಾಕಿಂಗ್ ಅದು ಹೇಗೆ ನಿಮ್ದು, ಹೇಗೆ ಅದನ್ನ ಇದಕ್ಕೆಲ್ಲ ಬಾಕ್ಸ್ ಅಲ್ಲೇ ಮಾಡ್ತೀವಿ, ಜನರಲಿ ಬಾಕ್ಸ್ ಅವೈಲೇಬಲ್ ಇದೆ 1/2 ಕೆಜಿಗೆ 1/2 ಕೆಜಿಗೆ. ಆ ಬಾಕ್ಸ್ ಅಲ್ಲಿ ಇಟ್ಟ ಮೇಲೆ ಇದಕ್ಕೆ ಮಿನಿಮಮ್ ಅಂದ್ರೆ 4-5 ತಿಂಗಳವರೆಗೆ ಏನೂ ಆಗಲ್ಲ ಬಿಸ್ಕೆಟ್. ಕೀಪಿಂಗ್ ಕ್ವಾಲಿಟಿ ಹೇಗೆ ನಿಮ್ಮಲ್ಲಿ? ರಾಗಿ ಬಿಸ್ಕೆಟ್ ಉತ್ಪಾದನೆ ಆಗುತ್ತೆ, ಮಾರುಕಟ್ಟೆಗೆ ಹೋಗುತ್ತದೆ, ಸಾಕಷ್ಟು ಜನ ಅದನ್ನ ನೋಡ್ತಾ ಇದ್ದಾರೆ, ಫೀಡ್ಬ್ಯಾಕ್ ಹೇಗಿದೆ ರಾಗಿ ಬಿಸ್ಕೆಟ್? ತುಂಬಾ ಚೆನ್ನಾಗಿದೆ ಫೀಡ್ಬ್ಯಾಕ್ ಇದರದೆಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ಸುಮಾರು ಎಂಟರ್ಪ್ರಿನರ್ಸ್ ಮಾಡ್ಕೊಳ್ತಾ ಇದಾರೆ. ಮಿಸ್ಟರ್ ಮಿಲೆಟ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅವರು ಮಾಡ್ಕೊತಾ ಇದಾರೆ. ಆಮೇಲೆ ಫಾರ್ಮ್ ಬಂಡಿ ಅಂತಿದ್ದಾರೆ, ಅವರು ಮಾಡ್ಕೊಳ್ತಾ ಇದಾರೆ ಇದನ್ನ. ಫೆಸಿಲಿಟಿ ಎಲ್ಲ ಯೂಸ್ ಮಾಡಿಕೊಂಡು ಅವ್ರ ಬಿಸ್ಕೆಟ್ಸ್ ಎಲ್ಲ ಮಾಡ್ತಾ ಇದಾರೆ. ಬಿಸ್ಕೆಟ್ ಇಂದು ತರಬೇತಿ ಏನಾದ್ರು ಕೊಡ್ತೀರಾ? ಕೊಡ್ತೀವಿ ಕೊಡ್ತೀವಿ. ಯಾರಾದ್ರೂ ತರಬೇತಿಯನ್ನು ಪಡ್ಕೊಂತವ್ರು ತಾವೇ ಸ್ವಂತಾಗಿ ತಯಾರು ಮಾಡ್ತಕ್ಕಂಥದ್ದು ಉದ್ಯಮದಾರರಿಗೆಲ್ಲ ಕೊಡ್ತಾ ಇದೀವಿ ನಾವು. ರಾಗಿಗೂ ಮತ್ತು ಇದನ್ನು ಬಿಸ್ಕೆಟ್ ಮಾಡಿ ಮಾರೋದಕ್ಕೂ ಯಾವ ರೀತಿ ಒಂದು ಲಾಭ ಬರುತ್ತೆ ಅಂತಿರ್ತಾವ? ಬಿಸ್ಕೆಟ್ ನಾವು ಇಲ್ಲಿ ಮಾರ್ತಾ ಇರೋದು 80 ರೂಪಾಯಿ 200 ಗ್ರಾಮಿಗೆ ಸೇಲ್ಸ್, 350-400 ರೂಪಾಯಿ ವರೆಗೂ 1 ಕೆಜಿ ಬಿಸ್ಕೆಟ್ ಸೇಲ್ ಮಾಡ್ಕೋಬಹುದು 1 ಕೆಜಿ. ತಾವು ತಜ್ಞರಾಗಿ ಏನ್ ಹೇಳ್ತೀರಿ, ರಾಗಿ ಬಿಸ್ಕೆಟ್ ಅನ್ನ ತಯಾರಿಸ್ತಕ್ಕಂತ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹಾಕೊಂಡು ಒಬ್ಬ ಅನ್ಎಂಪ್ಲಾಯ್ಡ್ ಯುಕ್ತ ಉದ್ಯಮೆಯನ್ನ ಸಾಗಿಸಿಕೊಂಡು ಒಳ್ಳೆ ಲಾಭ ಪಡ್ಕೋಬಹುದು ಅಂತ ಅನ್ಸುತ್ತೆ? ಆರಾಮಾಗಿ ಪಡ್ಕೋಬಹುದು, ಚೆನ್ನಾಗಿ. ಯಾಕಂದ್ರೆ ಈಗ ಸುಮಾರು ಎಂಟರ್ಪ್ರಿನರ್ಸ್, ಇವಾಗೆಲ್ಲ ಎಷ್ಟೊಂದು ಗೌರ್ಮೆಂಟ್ ಸ್ಕೀಮ್ಸು ಇದೆ, ಬೇಕಿದ್ರೆ ಅವ್ರು ನಮ್ಮ ಹತ್ರ ಟ್ರೈನಿಂಗ್ ತಗೊಂಡು ತಾವು ಸ್ವಂತ ಒಂದು ಚಿಕ್ಕ ಯೂನಿಟ್, ಇದಕ್ಕೆ ಬಹಳ ಬೇಕಾಗಿಲ್ಲ, ಒಂದು ಓವನ್ ಬೇಕಾಗತ್ತೆ, ಓವನ್ ಬೇಕು, ಆಮೇಲೆ ಬಿಸ್ಕೆಟ್ ಮೇಕಿಂಗ್ ಮಷೀನ್ ಒಂದು ಬೇಕು ನಿಮಗೆ. ಇನ್ನೂ ಅದು ಎಸ್ಟಾಬ್ಲಿಷ್ ಮಾಡೋಕ್ಕೂ ಸುಮಾರು ಲೋನ್ಸ್ ಎಲ್ಲ ಕೊಡ್ತಾ ಇದೆ ಗೌರ್ಮೆಂಟ್, ಸಬ್ಸಿಡಿಗಳಿದೆ, PMFME ಸ್ಕೀಮ್ ಇರ್ಬೋದು ಅಥವಾ MSME, ಸುಮಾರು ಸ್ಕೀಮ್ಸ್ ಇದೆ. ನೀವು ಕೆಪಾಸಿಟಿ ಯಾವ ತರ ಇದೆ ಅದ್ರ ಪ್ರಕಾರ ಸ್ಕೀಮ್ಸ್ ಅಲ್ಲಿ ಎಲ್ಲ ಕೊಡ್ತಾ ಇದಾರೆ, ಲೋನ್ಸ್ ಕೊಡ್ತಾ ಇದಾರೆ. ಸೊ ಹಾಗಾಗಿ ಅದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಾಂದ್ರೂ ನಿಮಗೆ ಆಗ್ತಾ ಇಲ್ಲ ಅಂದ್ರೆ ನೀವು ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೂ ಬಂದು ಅಲ್ಲಿ ಬಿಸ್ಕೆಟ್ ಮಾಡ್ಕೊಂಡು ಹೋಗಿ ನಿಮ್ ಬ್ರ್ಯಾಂಡ್ ಅಲ್ಲೂ ಸೇಲ್ ಮಾಡ್ಕೋಬಹುದು, ಅದು ಫೆಸಿಲಿಟಿನೂ ಅವೈಲೇಬಲ್ ಇದೆ. ಮನೆ ಮಟ್ಟದಲ್ಲಿ ಬಿಸ್ಕೆಟ್ ಮಾಡಿದಂತ ಬಿಸ್ಕೆಟ್ಗಳನ್ನ ಎಷ್ಟು ದಿವಸವರೆಗೆ ಇಡಬಹುದು ಮನೆಯಲ್ಲಿ? ಕುಕ್ಕರ್ ನಲ್ಲಿ ಸ್ಮಾಲ್ ಸ್ಕೇಲ್ ಮಾಡ್ತಾರಲ್ಲ ಒಂದು, ಅದು ಏನಾಗುತ್ತಂದ್ರೆ ಹಾಲು ಯೂಸ್ ಮಾಡಿದ್ರೆ ಒಂದು 10-15 ದಿನ ಇಡಬಹುದು. ಹಾಲು ಯೂಸ್ ಮಾಡಿರ್ಲಿಲ್ಲ ಅಂದ್ರೆ ಅದನ್ನು ಏನೂ ಆಗಲ್ಲ, 1 ಮಂತ್ ಎಲ್ಲ ಇಡಬಹುದು. ಅಂದ್ರೆ ನೀವು ನೀಟಾಗಿ ಮಾಡ್ಬೇಕು, ಮನೇಲಿ ಮಾಡೋದಿತ್ತಂದ್ರೆ ಹೈಜೀನ್ ಆಗಿ ಮಾಡ್ಬೇಕು ಮೇನ್, ಅದೇ ಇದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ ಹೈಜೀನ್ ಎಲ್ಲ ಇಂಪಾರ್ಟೆಂಟ್. ಕೀಪಿಂಗ್ ಕ್ವಾಲಿಟಿ ಎನ್ಹಾನ್ಸ್ ಮಾಡ್ಬೇಕಾದ್ರೆ ಏನಾದ್ರು ಹಾಕ್ಬೇಕಾ ಇಂಗ್ರೀಡಿಯಂಟ್? ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿ ಬೇಕಾಗಿಲ್ಲ, ಸಕ್ಕರೆ ಇರುತ್ತೆ, ಸಕ್ಕರೆ ಬೆಣ್ಣೆ ಅಷ್ಟೇ ಸಾಕು, ಸಾಕು, ಏನು ಬೇಕಾಗಿಲ್ಲ. ಇದಕ್ಕೆ ಏನ್ ಹೇಳ್ತೀರಿ ಕೊನೆಯದಾಗಿ ನಮ್ಮ ಕೇಳುಗರಿಗೆ? ರಾಗಿ ಬಿಸ್ಕೆಟ್ ಇತ್ತೀಚೆಗೆ ಬಹಳಷ್ಟು ಬೇಡಿಕೆ ಬರ್ತಾ ಇದೆ, ಬಹಳ ಜನ ರಾಗಿ ಬಿಸ್ಕೆಟ್ ಐತೆ ಅಂತ ಕೇಳ್ತಾರೆ. ಸುಮಾರು ಬ್ರ್ಯಾಂಡ್ಸ್ ಬರ್ತಾ ಇದೆ ರಾಗಿ ಬಿಸ್ಕೆಟ್ ಮಾರ್ಕೆಟ್ ಅಲ್ಲಿ, ಬಟ್ ಸ್ಟಿಲ್ ಅದು ಸಾಕಾಗ್ತಾ ಇಲ್ಲ ಅನ್ಸುತ್ತೆ. ಸೊ ಸುಮಾರು ಎಂಟರ್ಪ್ರಿನರ್ಸ್ ಎಲ್ಲ ನೀವು ಯೋಚನೆ ಮಾಡಬಹುದು ಇದ್ರ ಬಗ್ಗೆ, ಉದ್ಯಮಿಗಳಾಗಬಹುದು ಇದ್ರ ಬಗ್ಗೆ, ಸಣ್ಣ ಪ್ರಮಾಣದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ರಿ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಅದರದ್ದು ಗ್ರೋತ್ ಡೆವಲಪ್ಮೆಂಟ್ ನಿಮ್ಗೆ ಹೆಂಗ್ ಅನ್ಸುತ್ತೆ ಅದ್ರ ಪ್ರಕಾರ ನೀವು ನಿಮ್ ಬಿಸ್ನೆಸ್ ಎಲ್ಲ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಆಮೇಲೆ ಹೆಲ್ತ್ ವೈಸ್ ನೋಡಿದ್ರೆ ರಾಗಿ ಬಹಳ ಒಳ್ಳೇದು, ಯಾಕಂದ್ರೆ ಅದರಲ್ಲಿ ಕ್ಯಾಲ್ಸಿಯಂ, ಐರನ್ ಎಲ್ಲ ಜಾಸ್ತಿ, ಫೈಬರು ಜಾಸ್ತಿ ಇದೆ. ಸೊ ಹಾಗಾಗಿ ಅದು ಬಹಳ ಒಳ್ಳೇದು. ಈಗ ಜನರಲ್ಲಿ ನಮಗೆ ಟೀ ಜೊತೆ ಬಿಸ್ಕೆಟ್ ಬೇಕು, ಅದು ಬೇಕು, ಇದು ಬೇಕಂತೀವಿ. ಎನಿ ಟೈಮ್